ಮನ್ ಕಿ ಬಾತ್ ಕಾರ್ಯಕ್ರಮ ದೇಶ ವಿದೇಶಗಳಲ್ಲಿರುವ ಭಾರತೀಯರೊಂದಿಗೆ ಪ್ರಧಾನಿ ಸಂವಾದ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಬೀಜಗಳ ದಿವಸದ ಸಂದರ್ಭದಲ್ಲಿ ಬೀಜದ ಮಹತ್ವ ಈ ಕುರಿತಂತೆ ಕೃಷಿ ವಿಜ್ಞಾನಿ ಡಾಕ್ಟರ್ ಎಸ್ಎನ್ ವಾಸುದೇವನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸವನ್ನ ಅಂತಾರಾಷ್ಟೀಯ ಬೀಜಗಳ ದಿವಸ ಅಂತ ಹೇಳಿ ಆಚರಣೆಯನ್ನ ಮಾಡಲಾಗುತ್ತೆ. ಯಾಕೆ ಈ ದಿವಸವನ್ನ ಅಂತಾರಾಷ್ಟೀಯ ಬೀಜಗಳ ದಿವಸ ಅಂತ ಹೇಳಿ ಆಚರಣೆಯನ್ನ ಮಾಡಲಾಗ್ತಾ ಇದೆ, ಇದರ ಉದ್ದೇಶ ಏನು, ಯಾವಾಗಿನಿಂದ ಮಾಡಲಾಗ್ತಿದೆ, ಇದರ ಹಿನ್ನೆಲೆ ಏನು ಅನ್ನುವಂಥದ್ರ ಒಂದು ಪರಿಚಯವನ್ನ ಮಾಡಿಕೊಳ್ಳೋಣ. ಇದರ ಜೊತೆಗೆ ಈ ಬೀಜಗಳ ಮಹತ್ವ ಏನು, ಕೃಷಿಯಲ್ಲಿ ಬೀಜಗಳು ಎಂತಹ ಒಂದು ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ, ಈ ನಿಟ್ಟಿನಲ್ಲಿ ನಾವು ಎಂತಹ ಬೀಜಗಳನ್ನ ಆಯ್ಕೆ ಮಾಡಿಕೊಳ್ಬೇಕು, ಹೇಗೆ ಅವುಗಳ ಸಂರಕ್ಷಣೆಯನ್ನ ಮತ್ತೆ ಸಂವರ್ಧನೆಯನ್ನ ಮಾಡಬೇಕು, ಈ ತರಹದ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಹಾಸನದ ವಿಜ್ಞಾನಿಗಳಾದಂತಹ ಡಾಕ್ಟರ್ ವಾಸುದೇವನ್ ಅವರು ನಮ್ಮೊಂದಿಗೆ ಇದ್ದಾರೆ. ವಾಸುದೇವನ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಂತಾರಾಷ್ಟೀಯ ಬೀಜ ದಿವಸ ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ಈ ಒಂದು 26 ಏಪ್ರಿಲ್ ಆ ದಿವಸದಲ್ಲಿ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಏನ್ ಸರ್ ಅಂತಾರಾಷ್ಟೀಯ ಬೀಜಗಳ ದಿವಸ ಅಂತ ಅಂದ್ರೆ? ಎಲ್ಲ ನಮ್ಮ ರೈತ ಬಾಂಧವರಿಗೆ ನಮಸ್ಕಾರ ಹೇಳ್ತಾ, 26 ಈ ಒಂದು ಅಂತಾರಾಷ್ಟೀಯ ಬೀಜ ದಿನ ಅಂತ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ. ಸೊ ಇದು ಯಾತಕ್ಕಾಗಿ, ಅದರ ಉದ್ದೇಶ ಏನಿದೆ ಅಂತ ಮೊದಲು ನಾನು ರೈತ ಬಾಂಧವರಿಗೆ ತಿಳಿಸ್ತೇನೆ. ನಾವೆಲ್ಲ ಗೊತ್ತಿರೋ ಹಾಗೆ ಈಗ ಒಂದು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಇದೆ, ಅಂದ್ರೆ ಕುಲಾಂತರಿ ತಳಿಗಳ ಒಂದು ಬೀಜಗಳನ್ನ ಈಗಾಗಲೇ ನಾವು ಹತ್ತಿಯಲ್ಲಿ 2002 ನಮ್ಮ ದೇಶದಲ್ಲಿ ಬೆಳೀತಾ ಬಂದಿದ್ದಾರೆ. ಸೊ ಅದೇ ರೀತಿಯಾಗಿ ಕಳೆದ ವರ್ಷ ಸಾಸಿವೆ ಬೆಳೆಯಲ್ಲೂ ಸಹ ಈ ಒಂದು ಕುಲಾಂತರಿ ತಳಿಗಳ ಒಂದು ಅದನ್ನ ಬಿಡುಗಡೆ ಮಾಡಕ್ ಮುಂಚೆ ಅದನ್ನ ಮಲ್ಟಿಪ್ಲೈ ನೋಡೋಣ ಅದಂತ ಹೇಳಿ ಅದನ್ನು ಸಹ ಅದಕ್ಕೆ ಪರ್ಮಿಷನ್ ಕೊಡೋದು ನಿಟ್ಟಿದ್ದಾರೆ. ಆದರೆ ಇತರೆ ಕೆಲವು ಹಲವಾರು ದೇಶಗಳಲ್ಲಿ ಆಗಲೇ ಸುಮಾರು 26 ಬೆಳೆಗಳಲ್ಲಿ ಈ ಒಂದು ಕುಲಾಂತರಿ ತಳಿಗಳನ್ನು ಬೆಳೀತಾ ಇದ್ದಾರೆ ಮತ್ತೆ ಅದನ್ನು ಆಹಾರವಾಗಿ ಸಹ ಉಪಯೋಗ ಮಾಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಆಹಾರ ಪದಾರ್ಥಗಳಲ್ಲಿ ಈ ಒಂದು ತಳಿಗಳನ್ನು ಮಾಡಲಿಕ್ಕೆ ನಿಷೇಧವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಬೀಜಗಳ ದಿನ ಯಾಕೆ ಬಂತಪ್ಪ ಅಂತಂದ್ರೆ, ರೈತರ ಒಂದು ಹಕ್ಕುಗಳನ್ನ ಪ್ರತಿಪಾದಿಸೋಕ್ಕೋಸ್ಕರ, ಅವರ ಹಕ್ಕುಗಳನ್ನ ಕಾಪಾಡಕ್ಕೋಸ್ಕರ, ಮತ್ತೆ ನಾವು ಸಾವಯವ ಆಹಾರವನ್ನ ಹೆಚ್ಚಾಗಿ ನಾವು ಅಭಿವೃದ್ಧಿ ಪಡಬೇಕು, ಅದನ್ನು ಉತ್ಪಾದನೆ ಮಾಡಬೇಕು, ಮತ್ತೆ ನಮ್ಮ ನಾಗರಿಕರ ಆರೋಗ್ಯ ಚೆನ್ನಾಗಿರಬೇಕು, ಮತ್ತೆ ನಮ್ಮ ಒಂದು ಪರಿಸರ ಚೆನ್ನಾಗಬೇಕು, ಮತ್ತೆ ರಾಸಾಯನಿಕ ಮುಕ್ತ ಆಹಾರವನ್ನು ನಾವು ಉತ್ಪಾದನೆ ಮಾಡಲಿಕ್ಕೆ ಹೆಚ್ಚಿನ ಒತ್ತನ್ನು ಕೊಡಲಿಕ್ಕೋಸ್ಕರ ಈ ಒಂದು ಅಂತಾರಾಷ್ಟ್ರೀಯ ಬೀಜಗಳ ದಿನವನ್ನು 26 ಪ್ರತಿ ವರ್ಷ ಆಚರಣೆಯನ್ನು ಮಾಡ್ತಾ ಬರ್ತಾ ಇದ್ದಾವೆ. ಸೊ ಇದರ ಹಿನ್ನೆಲೆ ಏನಪ್ಪ ಅಂತ, ಇತಿಹಾಸ ಏನಪ್ಪ ಅಂತಂದ್ರೆ, 2004 ಒಂದು 26 ಒಂದು ಇರಾಕ್ ಅಲ್ಲಿ ಒಂದು ಒಕ್ಕೂಟದ ತಾತ್ಕಾಲಿಕ ಪ್ರಾಧಿಕಾರ ಅಂತ ಇದೆ. ಸೊ ಅದರ ಒಂದು ಏನು ಅಡ್ಮಿನಿಸ್ಟ್ರೇಟರ್ ಅಂತ ಏನಿದ್ರು, ನಿರ್ವಾಹಕರು, ಅವರ ಹೆಸರು ಪಾಲ್ ಬ್ರೇಮರ್ ಅಂತ ಹೇಳಿ, ಅವರೇನ್ ಮಾಡ್ತಾರೆ ಒಂದು ಆದೇಶವನ್ನು ಹೊರಡಿಸ್ತಾರೆ, ಆದೇಶ 81 ಅಂತ ಹೇಳಿ ಒಂದು ಹೊರಡಿಸ್ತಾರೆ. ಸೊ ಅದೇನಾಗುತ್ತೆ ಅಂತಂದ್ರೆ, ರೈತರಿಗೆ ಅವರ ವಿರುದ್ಧವಾಗಿರುವಂತಹ ಒಂದು ಆದೇಶ ಆಗಿರುತ್ತದೆ. ಸೊ ರೈತರಿಗೆ ಅದು ಒಳಿತಾಗಿರುವಂತಹ ಆದೇಶ ಅಲ್ಲ ಅದು. ಅದು ಯಾವ ತರ ಈ ಆರ್ಟಿಕಲ್ 81 ಯಾತಕ್ಕೆ ಅದನ್ನ ಅವ್ರು ಮಾಡಿದ್ರು ಅಂತಂದ್ರೆ, ಈ ಒಂದು ಅಮೆರಿಕ ಮತ್ತು ಯುರೋಪಿಯನ್ ರಾಷ್ಟ್ರಗಳಲ್ಲಿ ಏನು ಬಹು ರಾಷ್ಟ್ರೀಯ ಕಂಪನಿ ಬೀಜ ಉತ್ಪಾದನೆ ಮಾಡುವಂತಹ ಸಂಸ್ಥೆಗಳಿವೆ, ಅವನ್ನ ಅವರು ಒಂದು ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ, ಅವ್ರನ್ನ ಒಂದು ಚೆನ್ನಾಗಿ ಬೆಳೆಸಕ್ಕೋಸ್ಕರ ಈ ಒಂದು ಆರ್ಟಿಕಲ್ 81 ಅಂತ ಮಾಡ್ತಾರೆ. ಸೊ ಅದರಲ್ಲಿ ಒಂದು ಆರ್ಟಿಕಲ್ 14 ಅಂತ ಒಂದಿದೆ, ಯಾರ್ಡರಲ್ಲಿ ಆರ್ಟಿಕಲ್ 14 ಅಂತ ಒಂದಿದೆ. ಸೊ ಅದರಲ್ಲಿ ಏನ ಹೇಳಪ್ಪ ಅಂತಂದ್ರೆ, ರೈತರು ಯಾರು ಬೀಜೋತ್ಪಾದನೆ ಮಾಡ್ತಾರೆ ಅಂದ್ರೆ, ಈಗ ನಾವು ಸಸ್ಯ ಸಂರಕ್ಷಣೆ ಅಂತ, ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂತ ಹೇಳ್ತೇವೆ, ಅಂದ್ರೆ ಸಸ್ಯ ಸಂರಕ್ಷಣೆ ಒಂದು ಮಾಡಿರ್ತಾರೆ. ನಮ್ಮಲ್ಲೂ ಸಹ ಸಸ್ಯ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ ಅಂತ ಹೇಳಿ 2001 ನಮ್ಮ ಜಾರಿಗೆ ತಂದಿದೆ. ಸೊ ಅದರಲ್ಲಿ ಏನಿದೆ ನಮ್ಮ ದೇಶದಲ್ಲಿ ಅಂತಂದ್ರೆ, ಯಾರೇ ಒಬ್ಬ ರೈತ ಬೆಳೆದ್ರೂ ಸಹ ಯಾವುದೇ ಒಂದು ಖಾಸಗಿ ಸಂಸ್ಥೆಯಿಂದ ಬೀಜೋತ್ಪಾದನೆಯನ್ನ ಕೈಗೊಂಡ್ರು ಸಹ ಅದನ್ನ ಸಂರಕ್ಷಣೆ ಮಾಡಬಹುದು ಮತ್ತೆ ತಾನೇ ಉಪಯೋಗ ಮಾಡ್ಕೋಬಹುದು. ಆದ್ರೆ ಇದರಲ್ಲಿ ಏನ್ ಮಾಡ್ತಾರೆ, ಇರಾಕ್ ಅಲ್ಲಿ ಆ ಒಂದು ಆರ್ಟಿಕಲ್ 14 ಆರ್ಡರ್ 81 ಇರುವಂತಹ ಇದು ಅದನ್ನ ತೆಗೆದು ಬಿಡ್ತಾರೆ. ಅಂದ್ರೆ ರೈತರು ತಾವು ಏನು ಬೀಜೋತ್ಪಾದನೆಯನ್ನು ಮಾಡ್ತಾರೆ, ಖಾಸಗಿ ಸಂಸ್ಥೆಯಲ್ಲಿ ತೆಗೆದುಕೊಂಡಂತಹ ತಳಿಗಳನ್ನು ಬೀಜೋತ್ಪಾದನೆ ಮಾಡ್ತಾರೆ, ಅದನ್ನ ತಾವು ಸಂರಕ್ಷಣೆ ಮಾಡೋದಿಲ್ಲ, ತಾವು ಉಪಯೋಗ ಮಾಡೋದಿಲ್ಲ ಅಂತ ಹೇಳಿ ಆ ಆದೇಶ ಹೊರಡಿಸ್ತಾರೆ. ಸೊ ಇದರ ಒಂದು ವಿರುದ್ಧವಾಗಿ, ಯಾಕೆ ರೈತರಿಗೆ ಅದು ಒಳಿತಾಗಿರುವಂತಹ ಆದೇಶ ಅಲ್ಲ ಅದು. ಸೊ ಹಾಗಾಗಿ ಏನ್ ಮಾಡ್ತಾರೆ, ರೈತರು ಇದನ್ನೆಲ್ಲ ಖಂಡಿಸಬೇಕು. ಇದನ್ನ ನಾವು, ಇದು ನಮ್ಗೆ ಒಳ್ಳೇದಾಗಲ್ಲ ಮತ್ತು ಪರಿಸರಕ್ಕೂ ಒಳ್ಳೇದಾಗಲ್ಲ, ಮುಂದಿನ ಪೀಳಿಗೂ ಸಹ ಒಳ್ಳೇದಾಗಲ್ಲ ಅಂತ ಹೇಳಿ ಆ ಆದೇಶವನ್ನ ಹಿಂಪಡೆಯಬೇಕು ಅಂತ ಹೇಳಿ ಅದನ್ನ ಅವರೆಲ್ಲ ಹೋರಾಟ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಅಂತಾರಾಷ್ಟ್ರೀಯ ದಿನ ಏನು 26 ಅದನ್ನ ಬಹಳಷ್ಟು ಪ್ರಾಮುಖ್ಯತೆಯನ್ನ ಹೊಂದಿರುವಂತ ದಿನ ಆಗುತ್ತೆ. ಸೊ ಅಂದ್ರೆ ರೈತರ ಒಂದು ಹಕ್ಕುಗಳೇನಿದೆ ಅದನ್ನ ಪ್ರತಿಪಾದಿಸುವಂತದ್ದು, ಮತ್ತೆ ಸಾವಯವ ಆಹಾರವನ್ನು ಹೆಚ್ಚಾಗಿ ಉತ್ಪಾದನೆ ಮಾಡುವಂತದ್ದು, ಮತ್ತೆ ನಮ್ಮ ದೇಶಿ ತಳಿ ಏನಿರುತ್ತೆ ಅದನ್ನ ನಾವು ಸಂರಕ್ಷಣೆಯನ್ನು ಮಾಡಿ ಅದನ್ನ ಉತ್ಪಾದನೆ ಜಾಸ್ತಿ ಮಾಡುವಂತದ್ದು, ಮತ್ತೆ ಈ GM ಕ್ರಾಪ್ಸ್ ಅಂತ ನಾನು ಆಗ್ಲೇ ಹೇಳಿದೆ, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಏನಿದಾವೆ, ಕುಲಾಂತರಿ ತಳಿಗಳನ್ನ ಅದನ್ನ ನಾವು ಹೆಚ್ಚಾಗಿ ಉಪಯೋಗ ಮಾಡದೇ ಇರೋದು, ಅದನ್ನ ನಾವು ನಿಷೇಧ ಮಾಡುವಂತದ್ದು. ಸೊ ಈ ಒಂದು 3 ಪ್ರಮುಖ ಅಂಶಗಳನ್ನು ಇಟ್ಕೊಂಡು ಈ ಒಂದು ಅಂತಾರಾಷ್ಟ್ರೀಯ ಬೀಜ ದಿನವನ್ನು ನಾವು ಪ್ರತಿ ವರ್ಷ April 26 ನಾವು ಆಚರಣೆಯನ್ನು ಮಾಡ್ತಾ ಬಂದಿದ್ದೇವೆ. ಸರಿ, ಕುಲಾಂತರಿ ತಳಿ ಅನ್ನುವಂಥದ್ದು ಅಥವಾ ಬೀಜ ಅನ್ನೋಂಥದ್ದು ಇದೆಯಲ್ಲ, ಇದ್ರ ಬಗ್ಗೆ ತುಂಬಾ ಜನ ಕೇಳಿರ್ತಾರೆ, ಆದ್ರೆ ವಿವರವಾಗಿ ಅದೇನು ಅಂತ ಹೇಳಿ ಗೊತ್ತಿರೋದಿಲ್ಲ. ತಾವು ಬೀಜ ಒಂದು ತಂತ್ರಜ್ಞಾನ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತಹ ವಿಜ್ಞಾನಿಗಳು ಸಾಕಷ್ಟು ಸಂಶೋಧನೆಯನ್ನು ಕೂಡ ಮಾಡಿದಿರಿ. ಈ ಕುಲಾಂತರಿ ತಂತ್ರಜ್ಞಾನ ಅಂತ ಅಂದ್ರೆ ಏನು, ಅದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಇದು ಜೈವಿಕ ತಂತ್ರಜ್ಞಾನದ ಮೂಲಕ ಒಂದು ನಾವು ಬೇರೆ ಒಂದು ಆರ್ಗ್ಯಾನಿಸಂ ಅಂತಾನೆ ಹೇಳ್ತೀವಿ. ಉದಾಹರಣೆ ಹೇಳಬೇಕು ಅಂದ್ರೆ BT ಹತ್ತಿ ಇದೆ. ಬಿಟಿ ಹತ್ತಿ ನಮ್ದು ಮುಂಚೆ ಯಾವ್ದು ಇರಲಿಲ್ಲ, 2002 ಯಾವ್ದು ಇರಲಿಲ್ಲ. 2002 ನಮ್ಗೆ ಮೊಹಿಕೋ ಕಂಪನಿಯಿಂದ ಒಂದು ಮನ್ಸಾಂಟೋ ಕಂಪನಿ ಅಂತೇಳಿ ಅಮೆರಿಕನ್ ಒಂದು ಕಂಪನಿ ಅದನ್ನ ತಯಾರು ಮಾಡ್ತದ, ಉತ್ಪಾದನೆ ಮಾಡ್ತದ. ಬಿಟಿ ಒಂದು ಜೀನ್ ಅನ್ನ ಹಾಕಿತ್ತು ಆ ಒಂದು ತಳಿಗಳಿಗೆ, ಅದನ್ನ ನಾವು ಇಲ್ಲಿ ವಾಣಿಜ್ಯ ಬೆಳೆಯಾಗಿ ಅದನ್ನ ಬೆಳೀತಾ ಇದ್ದಾವೆ. ಈಗ ಸುಮಾರು 20-21 ವರ್ಷದಿಂದ ಅದನ್ನ ಬೆಳ್ಕೊಂಡು ಬರ್ತಾ ಇದಾರೆ ರೈತರೆಲ್ಲ. ಅದರದ್ದು ಪ್ರಮುಖ ಏನು ಅದು ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ, ಈ ಬೋಲ್ವರ್ಮ್ ಅದನ್ನ ಏನು ಮಾಡುತ್ತೆ ಅದನ್ನ ತಡೆಗಟ್ಟಬೇಕು ಅಂತ ಹೇಳಿ. ಅಂದ್ರೆ ಈಗ ಏನಾಗ್ತಿತ್ತು, ನಮ್ಮ ಹತ್ತಿಯಲ್ಲಿ ಸುಮಾರು ಏನು ಕೀಟಗಳ ಬಾಧೆ ತುಂಬಾ ಬರ್ತಾ ಇತ್ತು. ಈಗ ಸುಮಾರು 15-20 ಅವರು ಸಿಂಪರಣೆಯನ್ನ ಮಾಡ್ತಾ ಇದ್ರು. ಇದು 6 ಬೆಳೆ. ಸೊ ಹಾಗಾಗಿ 15-20 ಸಿಂಪರಣೆಯನ್ನ ಮಾಡ್ತಾ ಇದ್ರು. ಇದರಿಂದ ಪರಿಸರ ಮಾಲಿನ್ಯ ಆಗ್ತಾ ಇತ್ತು, ನೀರಿನ ಮಾಲಿನ್ಯ ಆಗ್ತಾ ಇತ್ತು, ಮತ್ತೆ ನಮ್ಮ ಆರೋಗ್ಯ ಹಾಳಾಗ್ತಾ ಇತ್ತು, ಮತ್ತೆ ಹೆಚ್ಚಾಗಿ ಖರ್ಚಾಗ್ತಾ ಇತ್ತು ರೈತರಿಗೆ. ಸೊ ಇದು ಆಗ್ಬಾರ್ದು, ಇದನ್ನ ಯಾವ ರೀತಿಯಾಗಿ ತಡೆಗಟ್ಟಬಹುದು, ಜೈವಿಕ ತಂತ್ರಜ್ಞಾನದ ಮೂಲಕ ಯಾವ ರೀತಿ ತಡೆಗಟ್ಟಬಹುದು ಅಂತ ಹೇಳಿ ವಿಜ್ಞಾನಿಗಳು ಅದನ್ನ ಮಾಡಿದ್ರು. ಅಂದ್ರೆ ಒಂದು ಬ್ಯಾಸಿಲಸ್ ಥುರಿಂಜಿನೆನ್ಸಿಸ್ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ ನಮ್ಮ ಮಣ್ಣಲ್ಲಿ ಸಿಗುತ್ತದೆ. ಸೊ ಅದರಲ್ಲಿ ಅವರು ಒಂದು 120 ಜೀನ್ಗಳನ್ನ ಐಸೋಲೇಟ್ ಮಾಡಿದ್ರು. ಸೊ ಅದರಲ್ಲಿ CRY-1, CRY-2, CRY-3 ಅಂತ ಹೇಳಿ ಆ ಒಂದು ಜೀನ್ಗಳನ್ನ ನಮ್ಮ ಒಂದು ಹತ್ತಿಯ ಒಂದು ಇದಕ್ಕೆ ಸೇರಿಸಿದ್ರು, ಅದನ್ನ ಗಿಡಕ್ಕೆ ಸೇರಿಸಿ. ಸೊ ಅದು ಅವಾಗ ಏನಾಗುತ್ತೆ, ರೆಸಿಸ್ಟೆನ್ಸ್ ಬರುತ್ತೆ. ಅಂದ್ರೆ ಪಿಂಕ್ ಬೋಲ್ವರ್ಮ್ ಏನು ಕಾಟ ಇತ್ತು, ಅದು ಏನಂದ್ರೆ ಅದನ್ನ ಬೋಲ್ನೆಲ್ಲ ತಿಂತಾ ಇತ್ತು, ಅದು ತಿನ್ನಬಾರದು, ಅದನ್ನ ಅದಕ್ಕೆ ಒಂದು ಸಂರಕ್ಷಣೆಯನ್ನ ಕೊಡಬೇಕು ಬೆಳಗ್ಗೆ ಅಂತ ಹೇಳಿ ಆ ಜೀರ್ಣ ಹಾಕಿದ್ರು. ಸೊ ಹಾಗಾಗಿ ಏನಾಯ್ತು, ಅದರಿಂದ ಈಗ 15-20 ಏನು ಸಿಂಪರಣೆಯನ್ನು ಮಾಡ್ತಾ ಇದ್ರು, ಈಗ ಕೇವಲ 8 or 9 ಸಿಂಪರಣೆಯನ್ನು ಮಾಡಿದ್ರೆ ಸಾಕಾಗುತ್ತೆ. ಸೊ ಇದರಿಂದ ನಮ್ಮ ರೈತ ಬಾಂಧವರಿಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಗಳಿಸಲಿಕ್ಕೂ ಅನುಕೂಲ ಆಯ್ತು, ಮತ್ತೆ ನಮ್ಮ ವಾತಾವರಣದ ಒಂದು ಏನು ಮಾಲಿನ್ಯವನ್ನ ತಡೆಗಟ್ಟೋದಕ್ಕೆ ಹೆಚ್ಚಿನ ಉಪಕಾರಿ ಆಯ್ತು. ಸೊ ಹಾಗಾಗಿ ನನಗೆ ಸುಮಾರು ಈಗ 99 ಏನು ಹತ್ತಿಯನ್ನು ಬೆಳೀತಾ ಇದೀವಿ ನಮ್ಮ ದೇಶದಲ್ಲಿ, ಎಲ್ಲಾ ರೈತ ಬಾಂಧವರು ಈ ಬಿಟಿ ಹತ್ತಿಯನ್ನು ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಇದು ನಮ್ಮ ದೇಶದಲ್ಲಿ ಯಾಕೆ ಅದನ್ನ ಪರವಾನಗಿ ಕೊಟ್ಟರು ಬೆಳಿಲಿಕ್ಕೆ ಅಂದ್ರೆ, ಇದು ನಾವು ಆಹಾರವಾಗಿ ನಾವೇನು ತೆಗೆದುಕೊಳ್ತಾ ಇಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಯಾವುದು ನಮ್ಮ ಮನುಷ್ಯರಿಗೆ ಏನು ತೊಂದರೆ ಆಗಲ್ಲ ಅಂತ ಹೇಳಿ ಅದನ್ನ ಕಂಡು ಬಂದಿದ್ದರಿಂದ ಅದನ್ನ ವಾಣಿಜ್ಯ ಬೆಳೆಯಾಗಿ ಬೆಳಿಲಿಕ್ಕೆ ನಾವು ಪರವಾನಗಿ 2002 ಕೊಟ್ಟಿದೆ. ಈಗ ಅದೇ ರೀತಿಯಾಗಿ ಈಗ ಬೇರೆ ರಾಷ್ಟ್ರಗಳಿಗೆ ನಾವು ತಗೊಂಡ್ರೆ, ಈಗ ಅಭಿವೃದ್ಧಿ ರಾಷ್ಟ್ರಗಳಿರಬಹುದು, ಅದರಲ್ಲಿ ಅಮೆರಿಕ ಇರಬಹುದು ಮತ್ತು ಯುರೋಪಿಯನ್ ಕಂಟ್ರಿಗಳೆಲ್ಲ, ಈಗಾಗಲೇ ನಾ ಹೇಳಿದಾಗೆ ಸುಮಾರು 26 ಆಹಾರ ಪದಾರ್ಥಗಳ ಒಂದು ಬೆಳೆಗಳಿಗೆ ಈ ಒಂದು ಈ ತರ ಜೀನ್ಗಳನ್ನ ಅವ್ರು ಮಾಡಿದ್ದಾರೆ ಅಲ್ಲಿ. ಸೊ ಅದರೇನಾಗಿದೆ, ಒಂದು ಈಗ ಮೆಕ್ಕೆಜೋಳ ತಗೊಂಡ್ರೆ ಸುಮಾರು 25-30 ವರ್ಷಗಳಿಂದ ಅಮೆರಿಕದಲ್ಲಿ ಈ ತರ ಕುಲಾಂತರಿ ತಳಿಗಳಿದಾವೆ, ಅದನ್ನೇ ಅವರು ಬೆಳೀತಾ ಇದಾರೆ ಮತ್ತೆ ತಿಂತಾನು ಇದಾರೆ ಅವರು. ಸೊ ಇದನ್ನ ಏನು ಆಗ್ತಾ ಇಲ್ಲ, ಅವ್ರಿಗೆ ಆರೋಗ್ಯದ ಬಗ್ಗೆ ಅಲ್ಲಿ ಯಾವುದೇ ಒಂದು ತರಹದ ವ್ಯತ್ಯಾಸ ಏನು ಆಗಿಲ್ಲ. ಆದ್ರೆ ನಮ್ಮಲ್ಲಿ ಹೆಚ್ಚಿನ ಒಂದು ಮಾಹಿತಿಯ ಕೊರತೆ ಏನೂ ಇದೆ, ಜನಗಳಲ್ಲಿ ಒಂಥರ ಏನು ತಿಂದ್ರೆ ನಮ್ಗೇನು ಆಗುತ್ತೆ ಅನ್ನೋದು ಒಂದು ಮನೋಭಾವನೆ ಅದು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಮತ್ತೆ ಹಾಗಾಗಿ ಅದನ್ನ ಏನಾಗ್ತದೆ, ನಾವು ಈ ತರ ಒಂದು ಕುಲಾಂತರಿ ತಳಿಗಳು ಬೇರೆ ಆಹಾರ ಪದಾರ್ಥಗಳನ್ನು ನಾವು ಉಪಯೋಗ ಮಾಡಿದ್ರೆ ನಮ್ಗೆ ಮುಂದಿನ ಪೀಳಿಗೆ ತೊಂದರೆ ಆಗ್ಬಹುದು ಅಂತ ಆ ಒಂದು ಭಾವನೆ ಇಟ್ಕೊಂಡು ಬೇಡ ಅಂತ ಹೇಳಿ ನಮ್ಮಲ್ಲಿ ಬಹಳಷ್ಟು ನಮ್ಮ ರೈತ ಬಾಂಧವರು ಸಹ ಅದ್ರ ಬಗ್ಗೆ ತುಂಬಾ ಸ್ಟ್ರೈಕ್ ಅನ್ನು ಮಾಡ್ತಾ ಇದಾರೆ, ಬೇಡ ಅಂತ ಹೇಳಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದರಲ್ಲಿ. ಆದ್ರೆ ನಾನು ಕೃಷಿ ವಿಜ್ಞಾನಿಯಾಗಿ ಹೇಳುದು ಅಂತಂದ್ರೆ, ಈಗ ಹತ್ತಿಯಲ್ಲಿ ನಮ್ಗೆ ಗೊತ್ತಾಗಿದೆ ಈಗ ಹೌದು, ಸೊ ಎಷ್ಟು ಉಪಯೋಗ ಆಗ್ತಾ ಇದೆ, ಸೊ ಇದರಿಂದ ರೈತ ಬಾಂಧವರಿಗೆ ಎಷ್ಟು ಆದಾಯ ಹೆಚ್ಚು ಆಗ್ತಾ ಇದೆ. ಅದೇ ರೀತಿಯಾಗಿ ಇನ್ನು ಬಹಳ ಬೆಳೆಗಳು ಇದಾವೆ, ಆದ್ರೆ ಅದನ್ನ ಎಲ್ಲಾ ಬೆಳೆಗಳಲ್ಲೂ ಮಾಡಬೇಕು ಅಂತ ನಾ ಹೇಳ್ತಾ ಇಲ್ಲ, ಎಲ್ಲೆಲ್ಲಿ ಸಾಧ್ಯತೆ ಇದೆ ಸೊ ಅಂತದನ್ನ ನಾವು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಒಂದು ಆದಾಯ ಪಡ್ಕೊಳ್ಳಿಕ್ಕೆ ಅನುಕೂಲವಾಗಿರುವಂತಹ ಈ ಕುಲಾಂತರ ತದ್ದಿಗಳನ್ನ ನಾವು ಉಪಯೋಗ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನನ್ನ ಭಾವನೆ. ಆದ್ರೆ ಇದರಿಂದ ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶೀಯ ತಳಿಗಳು ಹಾಳಾಗಬಾರದು, ಇದು ಬಹಳ ಮುಖ್ಯ. ಯಾಕೆಂದ್ರೆ ನಮ್ಮ ದೇಶ ತಮಗೆ ಗೊತ್ತಿರ ಕೃಷಿ ಪ್ರಧಾನವಾಗಿರುವಂತಹ ದೇಶ. ಈಗಲೂ ಸಹ ಸುಮಾರು ನಮ್ಮ ಏನು ಜನಸಂಖ್ಯೆ 140 crore ಇದೆ, ಅದರ ಶೇಕಡ 60-65% ಜನಸಂಖ್ಯೆ ನಮ್ಮ ಕೃಷಿಯನ್ನೇ ಅವಲಂಬಿತವಾಗಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಒಂದು ವಾತಾವರಣವನ್ನು ಕೊಡಬೇಕಾಗುತ್ತೆ, ಮತ್ತೆ ಒಳ್ಳೆಯ ನೀರನ್ನು ಕೊಡಬೇಕಾಗುತ್ತೆ, ಒಳ್ಳೆಯ ಆಹಾರವನ್ನು ಕೊಡಬೇಕಾಗುತ್ತೆ, ನಮ್ಮ ಆರೋಗ್ಯವನ್ನು ಇನ್ನೂ ಹೆಚ್ಚಾಗಿ ಕಾಪಾಡ್ಕೋಬೇಕು ಅಂತಂದ್ರೆ ನಮ್ಮ ದೇಶೀಯ ತಳಿಗಳನ್ನು ಸಹ ನಾವು ಕಾಪಾಡ್ಕೋಬೇಕಾಗುತ್ತೆ. ಈ ರೀತಿಯಲ್ಲಿ ನಾವು ಸಾವಯವ ಕೃಷಿಯನ್ನು ಏನು ಹೆಚ್ಚಾಗಿ ಮಾಡಬೇಕು ಅಂತ ನಾವು ಅನ್ಕೊಳ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ. ಯಾಕೆಂದ್ರೆ ಹಿಂದೆಲ್ಲ ನಮಗೆ ಇತಿಹಾಸ ನೋಡಿದಾಗ ನಮ್ಮ ಕೃಷಿ ನಮ್ಮ ಪೂರ್ವಿಕರೆಲ್ಲ ನಮ್ಮ ಸಾವಯವ ರೂಪದಲ್ಲೇ ಬೆಳೀತಾ ಇದ್ರು, ಅವರು 90-100 ಬದುಕ್ತಾ ಇದ್ರು, ಅವರು ಬೆಳೆದಂತಹ ಆಹಾರವನ್ನೇ ಅವರು ಉಪಯೋಗ ಮಾಡ್ತಿದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಆಗ್ತಾ ಇರಲಿಲ್ಲ. ಅಂದ್ರೆ ರಾಸಾಯನಿಕ ಏನು ಕ್ರಿಮಿನಾಶಗಳನ್ನ ಹೆಚ್ಚಾಗಿ ಅವರೇನು ಬಳಸ್ತಾ ಇರಲಿಲ್ಲ, ಸಾವಯವ ರೂಪದಲ್ಲಿ ಹೆಚ್ಚಾಗಿ ನಾವು ಬೆಳೆಯನ್ನ ಬೆಳೀತಾ ಇದ್ರಿಂದ, ಮತ್ತೆ ದೇಸೀಯ ತಳಿಗಳನ್ನ ಹೆಚ್ಚಾಗಿ ಅವರು ಸಂರಕ್ಷಣೆಯನ್ನ ಮಾಡಿ ಬೆಳೀತಾ ಇದ್ರಿಂದ ಸೊ ಅವರಿಗೆ ಒಳ್ಳೆಯ ಆಹಾರ ಸಿಗ್ತಾ ಇತ್ತು, ಮತ್ತೆ ವಿಷಮುಕ್ತ ಆಹಾರವನ್ನ ಉತ್ಪಾದನೆ ಮಾಡಲಿಕ್ಕೆ ಹೆಚ್ಚು ಕಾಳಜಿ ನೋಡಿಸ್ತಾ ಇದ್ರು. ಆದ್ರೆ ಕ್ರಮೇಣ ಏನಾಯ್ತು ನಮಗೆ ಹಸಿರು ಕ್ರಾಂತಿ ಅಂತ ಏನು ಬಂತು ನಮಗೆ 1960 or 70 ಈಚೆಗೆ ಏನ್ ಬಂತು, ಸುಮಾರು 50 years ಈಚೆಗೆ ನಮಗೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ನಾವು ಏನು ಸ್ವಾತಂತ್ರ್ಯ ಪೂರ್ವ ಅಥವಾ ಸ್ವಾತಂತ್ರ್ಯ ಬಂದ ನಂತರ ಅಂದ್ರೆ 1950 ನಾವು ತಿಳ್ಕೊಂಡ್ರೆ ಅಂಕಿಅಂಶ ನೋಡಿದೆ, ಅವಾಗ ಏನಾಗಿತ್ತು ನಮಗೆ ಒಂದು 93 lakh ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಬೆಳೀತಾ ಇದ್ವಿ, ಮತ್ತೆ ಅವಾಗ ಜನಸಂಖ್ಯೆ ಎಷ್ಟಿತ್ತು 35-40 crore ಅಷ್ಟೇ ಇತ್ತು. ಹೌದು, ಈಗ ನಮಗೆ 140 million ಹೆಕ್ಟೇರ್ ನಮಗೆ ಆಹಾರ ಉತ್ಪಾದನೆ ಸಾಗುಳಿ ಕ್ಷೇತ್ರ ಇದೆ, ಮತ್ತೆ ನಮ್ಮ ಜನಸಂಖ್ಯೆ ನೋಡಿದ್ರೆ ಈಗ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ, ಪ್ರತಿ ದಿನ ಅದು ಜಾಸ್ತಿ ಆಗ್ತಾನೆ ಇದೆ. ಈಗ ನಮ್ಗೆ ನೋಡಿದ್ರೆ 140 crore ಆಗಿದೆ. ಸೊ ಅದೇ ರೀತಿಯಾಗಿ ನಮ್ಮ ಆಹಾರ ಉತ್ಪಾದನೆಯೂ ಸಹ ಜಾಸ್ತಿ ಮಾಡಬೇಕಾದಂತ ಪರಿಸ್ಥಿತಿ ನಮಗೆ ಬಹಳಷ್ಟು ಇದೆ. ಅಂದ್ರೆ ಈಗ 316 million ಟನ್ ಕಳೆದ ವರ್ಷ ನಾವು ಅಧಿಕ ಉತ್ಪಾದನೆ ಮಾಡಿದ್ದೇವೆ, ಆದ್ರೆ ಇನ್ನೂ ಜನಸಂಖ್ಯೆ ಏನು ಬೆಳೀತಾ ಇದೆ ಪ್ರತಿದಿನ, ಇದಕ್ಕೆ ಪೂರಕವಾಗಿಯೂ ಸಹ ನಾವು ಉತ್ಪಾದಕತೆಯನ್ನ ಜಾಸ್ತಿಯನ್ನು ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮಗೆ ಏನು ದೇಸೀ ತಳಿಗಳಿರುತ್ತೆ ಅದರಿಂದ ನಾವು ಹೆಚ್ಚಿನ ಉತ್ಪಾದಕತೆಯನ್ನ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಇದೆ. ಹಾಗಾಗಿ ಸುಧಾರಿತ ತಳಿಗಳೇನಿದ್ದಾವೆ ಅಥವಾ ನಮ್ಮ ಸಂಕೀರ್ಣ ತಳಿಗಳು ಹೈಬ್ರಿಡ್ ತಳಿಗಳಂತ ಏನ್ ಹೇಳ್ತೇವೆ, ಸೊ ಅದನ್ನ ನಾವು ಹೆಚ್ಚಾಗಿ ಉಪಯೋಗ ಮಾಡ್ಕೋಬೇಕಾಗುತ್ತೆ. ಮತ್ತೆ ನಾವು ಏನು ಸುಸ್ಥಿರ ಕೃಷಿ ಅಂತ ಹೇಳ್ತೇವೆ, ಅಂದ್ರೆ ಸರಿಯಾದ ಶಿಫಾರಸು ಮಾಡಿರುವಂತಹ ರಸಾಯನಿಕ ಗೊಬ್ಬರಗಳನ್ನ ಉಪಯೋಗ ಮಾಡಿ, ಮತ್ತೆ ಹೆಚ್ಚಾಗಿ ನಾವು ಏನು ಕ್ರಿಮಿನಾಶಕ ಕೀಟನಾಶಕಗಳನ್ನ ಅಥವಾ ಶಿನ್ನಾಶಕಗಳನ್ನ ಬಳಸ್ತಾ ಇದ್ದೇವೆ ಅದನ್ನ ಕಡಿಮೆ ಮಾಡಬೇಕಾಗುತ್ತೆ. ಮತ್ತೆ ನಮ್ಮ ದೇಸೀಯ ತಳಿಗಳನ್ನ ಇನ್ನೂ ಹೆಚ್ಚಾಗಿ ನಮ್ಮ ವಿಶ್ವವಿದ್ಯಾಲಯ ಸಹ ಬಹಳಷ್ಟು ಪ್ರಯತ್ನ ಬಂದ್ಪಡ್ತಾ ಇದೆ, ಸಂಶೋಧನೆ ನಡೆಸ್ತಾ ಇದೆ. ಸೊ ದೇಸೀಯ ತಳಿಗಳನ್ನ ಅಭಿವೃದ್ಧಿಯಿಂದ ಚೆನ್ನಾಗಿ ಅದನ್ನ ಅಭಿವೃದ್ಧಿ ಮಾಡಿಸುವಂತ ಕೆಲಸಗಳು ಸಹ ಆಗ್ತಾ ಇದೆ, ಸಂಶೋಧನೆ ಆಗ್ತಾ ಇದೆ. ಅಂತಹ ತಳಿಗಳನ್ನ ಬಿಡುಗಡೆ ಮಾಡಿದಾಗ ರೈತ ಬಾಂಧವರು ಹೆಚ್ಚಾಗಿ ಅಂತಹ ತಳಿಗಳನ್ನು ಉಪಯೋಗ ಮಾಡಿದ್ದೆ ಆದ್ರೆ, ಅಂದ್ರೆ ಸುಧಾರಿತ ತಳಿಗಳನ್ನ ಉಪಯೋಗ ಮಾಡಿದ್ದೆ ಆದ್ರೆ ನಮ್ಮ ಉತ್ಪಾದಕತೆಯನ್ನು ನಾವು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಮತ್ತೆ ನಾವು ಏನಿದೆ ಸ್ವಾವಲಂಬನೆಯನ್ನು ಕಂಡುಕೊಂಡಿದ್ದೇವೆ ಆಹಾರ ಉತ್ಪಾದನೆಯಲ್ಲಿ. ಸೊ ಮುಂದಿನ ದಿನಗಳಲ್ಲಿ ನಮಗೆ ಅದು ಕೊರತೆ ಉಂಟಾಗುವಂತ ಸಂಭವ ಹೆಚ್ಚಾಗುತ್ತೆ. ಯಾಕೆಂದ್ರೆ ನಮಗೆ ಈಗ ಸಾಗುಳಿ ಕ್ಷೇತ್ರ ಬಹಳಷ್ಟು ಕ್ಷೀಣಿಸ್ತಾ ಬರ್ತಾ ಇದೆ, ಪ್ರತಿ ವರ್ಷ ನಮಗೆ ಕಡಿಮೆ ಆಗ್ತಾ ಇದೆ. ಹೌದು, ಮತ್ತೆ ಇರುವಂತಹ ಸಾಗುಳಿ ಕ್ಷೇತ್ರದನ್ನು ಹೆಚ್ಚಾಗಿ ನಾವು ಉತ್ಪಾದನೆ ಜಾಸ್ತಿ ಮಾಡಬೇಕಾಗುತ್ತೆ, ಮತ್ತೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಒಂದು ಉತ್ಪಾದನೆಯನ್ನು ಮಾಡಬೇಕು, ಅವರಿಗೆ ದ್ವಿಗುಣ ಆಗಬೇಕು. ಏನು ನಮ್ಮ ರೈತ ಬಾಂಧವರ ಆರ್ಥಿಕ ಸಬಲತೆಯನ್ನು ಕಾಣ್ಕೋಬೇಕು ಅಂತಂದ್ರೆ ಅವರು ಒಳ್ಳೆ ಏನು ಸುಸ್ಥಿರ ಕೃಷಿಯನ್ನ ಸರಿಯಾಗಿ ಮಾಡಬೇಕು, ಅಂದ್ರೆ ವೈಜ್ಞಾನಿಕವಾಗಿ ಕೃಷಿಯನ್ನ ಮಾಡೋದ್ರಿಂದ ಅವರಿಗೆ ಈ ತರಹದ ಒಂದು ಸಮಸ್ಯೆಗಳು ಮುಂದೆ ಬರೋದನ್ನ ತಡೆಗಟ್ಟಬಹುದಾಗುತ್ತೆ. ನಮ್ಮ ಭಾರತ ದೇಶದಲ್ಲಿ ಸರ್ ಈಗ ಬೀಜಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಉದ್ಯಮ ಇರುವಂತದ್ದನ್ನು ನಾವು ಗಮನಿಸಬಹುದು. ನಮ್ಮ ಭಾರತದ ಬೀಜೋದ್ಯಮ ಹೇಗೆ ಬೆಳ್ಕೊಂಡಿದೆ, ಏನೆಲ್ಲ ಸವಲತ್ತುಗಳು ಸಿಗ್ತಾ ಇದ್ದಾವೆ, ಈ ಬೀಜೋದ್ಯಮದ ಬಗ್ಗೆ ನಮ್ಮ ಕೃಷಿಕರು ಎಷ್ಟರ ಮಟ್ಟಿಗೆ ಜಾಗೃತರಾಗಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಇದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರೆ, ಯಾಕೆಂದ್ರೆ ತಮ್ಗೆಲ್ಲ ಗೊತ್ತಿರುವ ಹಾಗೆ ಇದು ಬೀಜ ಒಂದು ಒಳ್ಳೆಯ ಪರಿಕರ, ಪ್ರಮುಖ ಪರಿಕರ ನಮ್ಮ ಕೃಷಿಯಲ್ಲಿ, ಕೃಷಿಯಲ್ಲಿ ಬೇಸಾಯ ಇದರಲ್ಲಿ. ಯಾಕೆಂದ್ರೆ ಇದು ಒಂದು ಅಡಿಪಾಯ ಅಂತ ಹೇಳ್ಬೋದು. ಸೊ ಉತ್ತಮ ಗುಣಮಟ್ಟ ಬೀಜವನ್ನ ಉಪಯೋಗ ಮಾಡಿದ್ರೆ ಸುಮಾರು 25-30% ಅವರು ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ ರೈತ ಬಂದ ಅನುಕೂಲ ಆಗುತ್ತೆ. ಈ ಸ್ವಾತಂತ್ರ್ಯ ನಂತರ ಅಂದ್ರೆ ಈಗ 1963 ನಮ್ದೇನಾಯ್ತು, ಬೀಜೋದ್ಯಮ ಯಾವ್ದು ಇರಲೇ ಇಲ್ಲ ನಮ್ಗೆ. ಒಂದು ಆರ್ಗನೈಸ್ಡ್ ಸೀಡ್ ಸೆಕ್ಟರ್ ಅಂತ ಏನ್ ಹೇಳ್ತೇವೆ ಅದಿರಲಿಲ್ಲ ನಮ್ಗೆ. ನಮ್ಮ ರೈತ ಬಾಂಧವರಿಗೆ ಒಳ್ಳೆಯ ಬೀಜವನ್ನ ಕೊಡಬೇಕು ಅಂತ ಆ ನಿಟ್ಟಿನಲ್ಲಿ 1963 ರಾಷ್ಟ್ರೀಯ ಬೀಜ ನಿಗಮ ಅಂತ ಹೇಳಿ ಅದನ್ನ ಸ್ಥಾಪನೆ ಮಾಡಿದ್ರು. ಅದು ಎಲ್ಲಾ ರಾಜ್ಯಗಳಲ್ಲೂ ಈಗ ಒಂದು ರೀಜನಲ್ ಸೆಂಟರ್ ಇದೆ, ಅಂದ್ರೆ ಕೇಂದ್ರ ಕಚೇರಿ ಅದು ನವದೆಹಲಿಯಲ್ಲಿದೆ. ಸೊ ಅದು 1963 ಸ್ಥಾಪಿತವಾದಂತಹ ಒಂದು ಸಂಸ್ಥೆ, ಅದು ಮೊತ್ತ ಮೊದಲ ಬಾರಿಗೆ ಒಂದು ಪಬ್ಲಿಕ್ ಸೆಕ್ಟರ್ ಆಗಿ ಅದನ್ನ ಒಂದು ಬೀಜೋದ್ಯಮ ಅಂತ ಪ್ರಾರಂಭ ಆಯ್ತು. ಸರ್ಕಾರವೇ ಪ್ರಾರಂಭ ಮಾಡ್ತದನ್ನ. ಈಗಲೂ ಸಹ ಇದೆ ಅದು. ಸೊ ಕ್ರಮೇಣ ಏನಾಯ್ತು, ಅದು ಎಲ್ಲಾ ಒಂದು ಬೆಳೆಗಳಲ್ಲಿ, ಯಾಕಂದ್ರೆ ನಮ್ಮ ದೇಶದಲ್ಲಿ ಸುಮಾರು 250 ಬೆಳೆಗಳನ್ನ ಬೆಳೆಯುವಂತಹ ಸಾಮರ್ಥ್ಯ ನಮ್ಮ ದೇಶಕ್ಕಿದೆ. ಈಗ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನೋಡಿದ್ರೆ ವೈವಿಧ್ಯಮಯವಾಗಿರುವಂತಹ ಒಂದು ಪ್ರದೇಶಗಳಿದೆ ನಮ್ಮಲ್ಲಿ. ಸೊ ಎಲ್ಲಾ ವಾತಾವರಣಗಳಲ್ಲಿ ಏನು ಬೆಳೆಯುವಂತಹ ವಿವಿಧ ಬೆಳೆಗಳಿದ್ದಾವೆ ನಮ್ಮಲ್ಲಿ. ಅದರ ಆಹಾರ ಬೆಳೆಗಳಿರ್ಬೋದು, ಮತ್ತೆ ತೋಟಗಾರಿಕೆ ಬೆಳೆಗಳಿರ್ಬೋದು, ಹಣ್ಣಿನ ಬೆಳೆಗಳಿರ್ಬೋದು, ಯಾವ್ದೇ ಇರ್ಬೋದು, ಸುಮಾರು 250 ಬೆಳೆಗಳನ್ನ ಬೆಳೆಯುವಂತಹ ಒಳ್ಳೆಯ ವಾತಾವರಣ ನಮ್ಮ ದೇಶದಲ್ಲಿ ಇರೋದ್ರಿಂದ, ಮತ್ತೆ ಎಲ್ಲಾ ಒಂದು ಬೆಳೆಗಳಿಗೆ ಮತ್ತೆ ಎಲ್ಲಾ ರಾಜ್ಯಕ್ಕೆ ಅವರು ಪೂರಕವಾಗಿ ಮಾಡಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅವಾಗ. ಮತ್ತೆ ಎಲ್ಲರೂ ಅವರೇ ಅದನ್ನೇ ಎಲ್ಲ ಅವರೇ ಮಾಡಿ, ಅಂದ್ರೆ ಬೀಜ ಉತ್ಪಾದನೆ ಮಾಡೋದು, ಬೀಜವನ್ನ ಪ್ಯಾಕ್ ಮಾಡೋದಾಯ್ತು, ಬೀಜವನ್ನ ಮಾರಾಟ ಮಾಡೋದಾಯ್ತು, ಮತ್ತೆ ಬೀಜವನ್ನ ಅದನ್ನ ಯಾವ ರೀತಿಯಾಗಿ ಅದನ್ನ ಸರಿಯಾಗಿ ಸಂರಕ್ಷಣೆಯನ್ನು ಮಾಡಬೇಕು, ಸಂಗ್ರಹಣೆಯನ್ನು ಮಾಡಬೇಕು, ಮತ್ತೆ ಅದರಲ್ಲಿರುವಂತಹ ಗುಣಮಟ್ಟಗಳನ್ನ ಯಾವ ರೀತಿ ಕಾಪಾಡ್ಕೋಬೇಕು ಎಲ್ಲ ಅವರೇ ಮಾಡ್ತಾ ಇದ್ರು. ಆ ಒಂದು ಸಂಸ್ಥೆನೇ ಮಾಡ್ತಾ ಇತ್ತು. ಸೊ ಅವಾಗ ಏನಾಯ್ತು, ಕಷ್ಟ ಆಗ್ತಾ ಇತ್ತು, ಎಲ್ಲ ಅದನ್ನು ನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಆ ರೀತಿಯಾಗಿ ಏನಾಯ್ತು ನಮಗೆ 1975 ಈಚೆಗೆ ಒಂದು ನ್ಯಾಷನಲ್ ಸೀಡ್ ಬೋರ್ಡ್ ಅಂತ ಬಂತು. ಅಂದ್ರೆ ನಮ್ಮ ವರ್ಲ್ಡ್ ಬ್ಯಾಂಕ್ ಏಡ್ ಇಂದ ಒಂದು ಸಹಾಯ ಧನ ಬಂತು ನಮಗೆ. ಸೊ ಅದರಲ್ಲಿ ನಮಗೆ ನ್ಯಾಷನಲ್ ಸೀಡ್ ಪ್ರಾಜೆಕ್ಟ್ ಅಂತ ಹೇಳ್ತಾರೆ, ಸೊ ರಾಷ್ಟ್ರೀಯ ಬೀಜ ಯೋಜನೆ ಅಂತ ಬಂತು. 1975 1993 ಸಹ ಸುಮಾರು 20 ವರ್ಷಗಳ ಕಾಲ ಆ ಒಂದು ಯೋಜನೆಯನ್ನ ನಮ್ಮ ದೇಶದಲ್ಲಿ ಮಾಡ್ತು. ಸೊ ಇದರಿಂದ ಏನಾಯ್ತು, ನಮಗೆ ವರ್ಲ್ಡ್ ಬ್ಯಾಂಕ್ ಧನ ಸಹಾಯದಿಂದ ನಮಗೆ ಸುಮಾರು 13 ರಾಜ್ಯಗಳಲ್ಲಿ ಅದರದೇ ಆದಂತಹ ಒಂದು ಬೀಜ ಉತ್ಪಾದನೆ ಮಾಡುವಂತಹ ಸಂಸ್ಥೆಯನ್ನು ಹುಟ್ಟಾಕಿದ್ರು, ಪ್ರಾರಂಭ ಆಯಿತು, ಸ್ಥಾಪನೆಯನ್ನು ಮಾಡಿದ್ರು. ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ 1973 ಒಂದು ಕರ್ನಾಟಕ ರಾಜ್ಯ ಬೀಜ ನಿಗಮ ಅಂತ ಹೇಳಿ ಉದಯ ಆಯಿತು, ಪ್ರಾರಂಭ ಆಯಿತು. ಅಂದ್ರೆ ಈ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ರಾಜ್ಯಗಳ ರೈತರಿಗೆ ಬೇಡಿಕೆ ಏನಿರುತ್ತೆ, ಯಾವ ಬೆಳೆಯನ್ನು ಬೆಳೀತಾರೆ, ಸೊ ಆ ಬೆಳೆಗಳಿಗೆ ಪೂರಕವಾದಂತಹ ಉತ್ತಮ ಗುಣಮಟ್ಟ ಬೀಜವನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ಬೆಲೆಯಲ್ಲಿ ಮತ್ತೆ ಅವರಿಗೆ ಸರಿಯಾದ ಪ್ರಮಾಣದಲ್ಲಿ ಅವರಿಗೆ ಸರಬರಾಜು ಮಾಡಲಿಕ್ಕೋಸ್ಕರ 1973 ಕರ್ನಾಟಕ ರಾಜ್ಯ ಬೀಜ ನಿಗಮ ಅಂತ ಇದೆ. ಸೊ ಇದರಿಂದ ಏನಾದ್ರು ಖಾಸಗಿ ಸಂಸ್ಥೆಗಳು ಸಹ ಸಹಭಾಗಿತ್ವದಲ್ಲಿ ನಮಗೆ ಒಳ್ಳೆಯ ಒಂದು ಗುಣಮಟ್ಟ ಬೀಜವನ್ನ ಬರಬೇಕು ಅಂತ ಹೇಳಿ, ಸೊ ಅದನ್ನ ಒಂದು ಸುಧಾರಿತ ಒಂದು ಸರಿಯಾದ ಬೀಜೋದ್ಯಮ ಆಗ್ಬೇಕು ನಮ್ಮ ದೇಶದಲ್ಲಿ ಅಂತ ಹೇಳಿ ಬಹಳಷ್ಟು ನಿಯಮಗಳನ್ನ ತಂತು. ಸೊ ಅದರಲ್ಲಿ ಈಗ ಸುಮಾರು ನಮ್ಮ ದೇಶದಲ್ಲೇ 540 ಈಗ ಬೀಜ ಉತ್ಪಾದನೆ ಮಾಡುವಂತಹ ಖಾಸಗಿ ಕಂಪನಿಗಳಿದ್ದಾವೆ. ಈಗ 540 ಇದೆ. ಸೊ ಅದರಲ್ಲಿ 80 ಬೀಜೋದ್ಯಮ ಸಂಸ್ಥೆಗಳಿದ್ದಾವೆ, ಖಾಸಗಿ ಸಂಸ್ಥೆಗಳು ತನ್ನದೇ ಆದಂತಹ ಒಂದು ಏನು ಸಂಶೋಧನೆ ಮಾಡಲಿಕ್ಕೆ ಮತ್ತೆ ಅದನ್ನ ಸರಿಯಾದ ಒಂದು ತಳಿಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಅದರದೇ ಆದಂತಹ ಒಂದು ಸೌಕರ್ಯಗಳನ್ನ ಅವರು ಮಾಡಿಕೊಂಡಿದ್ದಾರೆ ಈಗ. ಸೊ ಹಾಗಾಗಿ ಏನಾಗ್ತಾ ಇದೆ, ನಮಗೆ ರೈತ ಬಾಂಧವರು ಒಳ್ಳೊಳ್ಳೆಯ ತಳಿಗಳು ಸಿಗ್ತವೆ, ಪ್ರಪಂಚದಲ್ಲಿ ಒಳ್ಳೆಯ ಬೀಜಗಳು ಇಲ್ಲಿರುತ್ತೆ, ಅದನ್ನ ತೆಗೆದುಕೊಂಡು ಬಂದು ಇಲ್ಲಿ ಈ ಒಂದು ಕಂಪನಿಗಳೇನಿದಾವೆ, ಆ ಒಂದು ಬಹುರಾಷ್ಟ್ರೀಯ ಕಂಪನಿಗಳು ಇರಬಹುದು ಅಥವಾ ನಮ್ಮ ಸ್ವದೇಶಿ ಕಂಪನಿಗಳು ಇರಬಹುದು, ಈಗ ನಮ್ಮ ವಹಿವಾಟು ನೋಡಿದ್ರೆ ನಮ್ಮ ಬೀಜೋದ್ಯಮ ಎಷ್ಟಿದೆ ಅಂತಂದ್ರೆ ಇಡೀ ಪ್ರಪಂಚದಲ್ಲೇ 2ನೇ ಸ್ಥಾನವನ್ನು ನಮ್ಮ ದೇಶ ಪಡ್ಕೊಂಡಿದೆ ಬೀಜ ಉತ್ಪಾದನೆಯಲ್ಲಿ. ಅದರದ್ದು ವಹಿವಾಟು ಸುಮಾರು ಪ್ರತಿ ವರ್ಷ 18,000 ಕೋಟಿಯಷ್ಟು ಇದೆ ಈಗ. ಸೊ ಅದು ಇನ್ನೂ ಹೆಚ್ಚಾಗುತ್ತೆ ಅಂದ್ರೆ ಮುಂದಿನ ಒಂದು 2 ವರ್ಷಗಳಲ್ಲಿ ನಮ್ಮ ರಾಷ್ಟ್ರ ಈ ಒಂದು ಉತ್ತಮ ಬೀಜವನ್ನ ಉತ್ಪಾದನೆ ಮಾಡುವಂತ ಮೊಟ್ಟ ಮೊದಲ ರಾಷ್ಟ್ರ ಆಗುತ್ತೆ ಅಂತ ಅಂದಾಜು ಮಾಡಲಾಗ್ತಿದೆ ಈಗ. ಸೊ ಅದು 20-25,000 ಕೋಟಿಯಷ್ಟು ವಹಿವಾಟು ಆಗುವಂತ ಒಂದು ಸಂಭವ ಹೆಚ್ಚಾಗ್ತಾ ಇದೆ ನಮ್ಮ ದೇಶದಲ್ಲಿ. ಅಂದ್ರೆ ಬೀಜೋದ್ಯಮ ಒಳ್ಳೆಯ ಒಂದು ಉದ್ಯಮ ಆಗ್ತಾ ಇದೆ, ಬಹಳಷ್ಟು ಬೆಳವಣಿಗೆಯ ಸಾಧನೆಯನ್ನು ಮಾಡಿದೆ, ಇದನ್ನ ನಮ್ಮ ರೈತ ಬಾಂಧವರು ಬಹಳಷ್ಟು ಒಳ್ಳೆಯದಾಗಿದೆ, ಯಾಕೆಂದ್ರೆ ಅವ್ರಿಗೆ ಒಳ್ಳೊಳ್ಳೆ ಬೀಜಗಳು ಸಿಗ್ತಾ ಇದೆ ಈಗ. ಹೌದು. ಸೊ ಆದ್ರೆ ಸ್ವಲ್ಪ ಅದು ಕಂಪ್ಲೇಂಟ್ ಇದೆ ಇಲ್ಲ ಅಂತ ನಾನು ಹೇಳಲ್ಲ, ಎಲ್ಲಾ ಸಂಸ್ಥೆಗಳು ಸಹ ಎಲ್ಲ ಒಂದು ಏನು ಅದನ್ನ ರೈತರಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ ಅಂತ ನಾನು ಹೇಳಲ್ಲ, ಅಂದ್ರೆ ಸ್ವಲ್ಪ ಕೆಲವು ಸಣ್ಣ ಪುಟ್ಟ ಒಂದು ತೊಂದರೆಗಳು ಸಹ ರೈತ ಬಾಂಧವರಿಗೆ ಆಗ್ತಾ ಇದೆ, ಅದನ್ನ ಅವರು ಆಗದೆ ಇರೋ ತರ ಅವರು ಎಚ್ಚರವನ್ನು ವಹಿಸಬೇಕಾಗುತ್ತೆ ನಮ್ಮ ರೈತ ಬಾಂಧವರು. ಅಂದ್ರೆ ಮಾರುಕಟ್ಟೆಯಲ್ಲಿ ಯಾವಾಗ ಪ್ರತಿ ಹಂಗಾಮಿನಲ್ಲಿ ಅವರು ಖರೀದಿಯನ್ನು ಮಾಡಬೇಕು ಅಂತಂದ್ರೆ ಅಂಗೀಕೃತವಾಗಿರುವಂತಹ ಒಂದು ಖಾಸಗಿ ಸಂಸ್ಥೆಯಿಂದ ಅವರು ಪಡ್ಕೋಬೇಕಾಗ್ತದೆ. ಈಗಾಗಲೇ ಬಹಳಷ್ಟು ರೈತ ಬಾಂಧವರಿಗೆ ಈ ಒಂದು ಬೀಜವನ್ನು ಸರಬರಾಜು ಮಾಡಲಿಕ್ಕೆ ಈಗ ತಮಗೆಲ್ಲ ಗೊತ್ತಿರೋ ಎಲ್ಲ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದೆ. ಸೊ ಅದರಲ್ಲಿ ನಮ್ಮ ವಿಶ್ವವಿದ್ಯಾಲಯ ಏನು ಉತ್ಪಾದನೆ ಮಾಡುತ್ತೆ ಬೀಜವನ್ನ, ಅಥವಾ ನಮ್ಮ ಆಗ್ಲೇ ಹೇಳಿದಾಗೆ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಇರಬಹುದು, ರಾಷ್ಟ್ರೀಯ ಬೀಜ ನಿಗಮ ಇರಬಹುದು, ಅಥವಾ ಖಾಸಗಿ ಸಂಸ್ಥೆಗಳು ಒಳ್ಳೊಳ್ಳೆ ಖಾಸಗಿ ಸಂಸ್ಥೆಗಳು ಏನು ಒಳ್ಳೆಯ ಗುಣಮಟ್ಟ ಇರುವಂತಹ ಬೀಜವನ್ನ ಉತ್ಪಾದನೆ ಮಾಡ್ತಾ ಇದೆ, ಅಂತಹ ಬೀಜಗಳನ್ನ ಅಲ್ಲಿ ಸಂಗ್ರಹಣೆ ಮಾಡಿ ಅದು ರೈತರಿಗೆ ಕೊಡುವಂತಹ ವ್ಯವಸ್ಥೆಯನ್ನು ಸಹ ಸಬ್ಸಿಡಿ ರೇಟ್ ಅಲ್ಲಿ ಒಂದು 50% ಸಬ್ಸಿಡಿ ರೇಟ್ ಅಲ್ಲೂ ಸಹ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದೆ. ಸೊ ಇದರಿಂದ ನಮ್ಮ ರೈತ ಬಾಂಧವರಿಗೆ ಬಹಳಷ್ಟು ಅನುಕೂಲ ಆಗಿದೆ ಈಗ. ಅಂದ್ರೆ ಇದು ಬಹಳಷ್ಟು ಸುಧಾರಣೆ ಕಂಡಿದ್ದೇವೆ ನಾವು ಬೀಜೋದ್ಯಮದಲ್ಲಿ, ಮತ್ತೆ ಒಳ್ಳೊಳ್ಳೆಯ ಬೆಳೆಗಳಲ್ಲಿ ಸುಧಾರಿತ ತಳಿಗಳು ಮತ್ತೆ ಸಂಕರಣ ತಳಿಗಳು ಬಹಳಷ್ಟು ಬಿಡುಗಡೆ ಆಗ್ತಾ ಇರೋದ್ರಿಂದ ಅವರಿಗೆ ಹೆಚ್ಚಿನ ಒಂದು ಆರ್ಥಿಕ ಸಬಲತೆಯನ್ನು ಕಾಣಿಕೊಳ್ಳಲಿಕ್ಕೆ ಬಹಳಷ್ಟು ಪೂರಕವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಸೊ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ರೈತ ಬಾಂಧವರಿಗೆ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಸಹ ಮಾಡಿಕೊಡಬೇಕಾಗುತ್ತೆ, ಇದು ಬಹಳ ಮುಖ್ಯ. ಈಗ ರೈತ ಬಾಂಧವರು ಬೆಳೀತಾರೆ, ಬೆಳೆದ್ಮೇಲೆ ಆ ಬೀಜವನ್ನ ಮಾರಾಟ ಮಾಡುವಂತ ಒಂದು ಸರಿಯಾದ ವ್ಯವಸ್ಥೆಯನ್ನು ನಾವು ಕಲ್ಪಿಸಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ಅದು ಮಾಡ್ತಾ ಇದ್ದಾರೆ. ಈಗ ಅದನ್ನು ನಮ್ಮ ವಿಶ್ವವಿದ್ಯಾಲಯವು ಸಹ ನಮ್ಮ ರೈತ ಬಾಂಧವರು ಎಲ್ಲೆಲ್ಲಿ ಅದನ್ನ ಬೆಳೀತಾರೆ, ಎಲ್ಲಿ ನೋಂದಣಿ ಆಗಿದೆ, ಯಾವ ದೇಸಿಯ ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ, ಅದಕ್ಕೂ ಸಹ ನಾವು ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದೇವೆ. ಸೊ ಅದನ್ನು ನಮ್ಮ ಕೃಷಿ ಮೇಳ ಏನು ಮಾಡ್ತಾ ಇರ್ತವೆ ಅದರಲ್ಲೂ ಸಹ ಅವರಿಗೆ ಬಂದು ಅದನ್ನ ಡಿಸ್ಪ್ಲೇ ಮಾಡ್ಲಿಕ್ಕೂ ಸಹ ನಾವು ಸಹಾಯವನ್ನು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಒತ್ತನ್ನ ಕೊಟ್ಟು ಸೊ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ತಳಿಗಳನ್ನು ಹಾಳಾಗಬಾರದು ಅಂತೇಳಿ ಈ ಕಾಯ್ದೆಯಡಿಯಲ್ಲಿ ಅವರಿಗೆ ಬಹಳಷ್ಟು ಪೂರಕವಾದ ಒಂದು ಸಹಾಯವನ್ನು ಸಹ ಮಾಡ್ತಾ ಇದೆ. ಈ ಬೀಜಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಅಂತಾರಾಷ್ಟ್ರೀಯ ಬೀಜ ದಿವಸಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಈಗ ತಾವು ಹೇಳಿದಾಗೆ ನಾನು ಇನ್ನೊಂದು ಸಾವಯವ ಕೃಷಿ ಅಂತ ನಾವು ಬಹಳಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಸೊ ಸಾವಯವ ಕೃಷಿಯಲ್ಲಿ ನಾವು ಬಿತ್ತನೆ ಬೀಜವನ್ನ ನಾವು ಅದನ್ನ ಮಾಡಬೇಕು ಅಂತಂದ್ರೆ ಸಾವಯವ ಭೂಮಿಯಲ್ಲೇ ನಾವು ಬೀಜೋತ್ಪಾದನೆ ಮಾಡಬೇಕು. ಹೌದು, ಮಾಡಿ ಮತ್ತೆ ನಮ್ಮ ದೇಶಿ ತಳಿಗಳೇನಿದೆ ಅದನ್ನ ಉಪಯೋಗ ಮಾಡಿ ಸಾವಯವ ರೂಪದಲ್ಲೇ ಅದನ್ನು ಉತ್ಪಾದನೆ ಮಾಡಿ ಅದನ್ನ ಸರಬರಾಜು ಮಾಡೋದು ಒಂದು ಬಹಳ ಮುಖ್ಯ ಕೆಲಸ ಆಗುತ್ತೆ ಅದನ್ನ. ಸೊ ಆ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯಗಳು ಸಹ ಕೆಲಸವನ್ನ ಮಾಡ್ತವೆ. ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಆ ನಿಟ್ಟಿನಲ್ಲಿ ಎಲ್ಲಾ ನಮ್ಮ ಸಂಶೋಧನಾ ಕೇಂದ್ರಗಳನ್ನು ನಾವು ಇದನ್ನ ಮಾಡ್ತಾ ಇದ್ದಾರೆ ಈಗ. ಸೊ ಮುಂದಿನ ದಿನಗಳಲ್ಲಿ ಅವರಿಗೆ ಸರಬರಾಜು ಮಾಡಬೇಕು ಅಂತಂದ್ರೆ ಆ ಒಂದು ಪ್ರದೇಶ ಅಂದ್ರೆ ಸಾವಯವ ಕೃಷಿಯನ್ನೇ ಮಾಡಿಕೊಂಡು ಅದರಲ್ಲಿ ಬೀಜೋತ್ಪಾದನೆ ಮಾಡಿ ಅದರಲ್ಲಿ ಬರುವಂತಹ ಬೀಜವನ್ನ ಈ ನಮ್ಮ ಸಾವಯವ ಕೃಷಿಗೆ ಉಪಯೋಗ ಮಾಡೋದ್ರಿಂದ ಸೊ ಹೆಚ್ಚಿನ ಇಳುವರಿಯನ್ನು ಸಹ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಒಂದು ಬಹಳ ಮುಖ್ಯ. ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ರೈತ ಬಾಂಧವರು ಏನು ಬೀಜೋತ್ಪಾದನೆಯನ್ನು ಕೈಗೊಳ್ಳಬಹುದು, ಖಾಸಗಿ ಸಂಸ್ಥೆಯಲ್ಲೂ ಕೈಗೊಳ್ಳಬಹುದು, ಅಥವಾ ನಮ್ಮ ವಿಶ್ವವಿದ್ಯಾಲಯ ಸಹ ನಾವು ಹಲವಾರು ಬೆಳೆಗಳಲ್ಲಿ ನಾವು ಬೀಜೋತ್ಪಾದನೆ ಕೊಡ್ತಾ ಇವೆ. ಸೊ ಅದನ್ನ ಮತ್ತೆ ಒಳ್ಳೆಯ ಬೆಲೆ ಕೊಟ್ಟು ಖರೀದಿನ ಸಹ ಮಾಡ್ತಾ ಇರ್ತವೆ. ಮತ್ತೆ ಅವರೇ ಉತ್ಪಾದನೆ ಮಾಡಿದ್ಮೇಲೆ ನಮ್ಮ ದೇಶದಲ್ಲಿ ರೈತ ಬಾಂಧವರಿಗೆ ಸಂಗ್ರಹಣೆ ಮಾಡಿ ಅದನ್ನು ಉಪಯೋಗ ಮಾಡಿಕೊಳ್ಳಕ್ಕೂ ಸಹ ಈ ಒಂದು ಕಾಯ್ದೆಯಲ್ಲಿ ಅಡಿಯಲ್ಲಿ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಸೊ ಹಾಗಾಗಿ ಯಾರು ನಮ್ಮ ರೈತ ಬಾಂಧವರ ಆತಂಕ ಪಡೋ ಅವಶ್ಯಕತೆ ಅಗತ್ಯ ಇಲ್ಲ. ಯಾಕೆಂದ್ರೆ ಅವರು ಯಾವುದೇ ಒಂದು ಖಾಸಗಿ ಸಂಸ್ಥೆ ಅವರಿಗೆ ಬೀಜೋತ್ಪಾದನೆ ಕೊಡಲಿ, ಒಂದು ಗಂಡು ಅಥವಾ ಹೆಣ್ಣು ಪೋಷಕರನ್ನ ಕೊಡ್ತಾರೆ, ಉತ್ಪಾದನೆ ಮಾಡೋದು ಏನು ಹೈಬ್ರಿಡ್ ಬೀಜ ಬರುತ್ತೆ ಅದನ್ನ ತಾವೇ ಸಂರಕ್ಷಣೆ ಮಾಡಿಕೊಂಡು ಮುಂದಿನ ಹಂಗಾಮಿಗೆ ಬೆಳಕೋಬಹುದಷ್ಟೇ, ಅದನ್ನೇ ಪ್ರತಿ ಹಂಗಾಮಿ ಅದು ಬೆಳೆಯಕ್ಕಾಗಲ್ಲ. ಸೊ ಪ್ರತಿ ವರ್ಷ ಅವರು ಏನು ಉತ್ಪಾದನೆ ಮಾಡ್ತಾರೆ, ಸೊ ಅದನ್ನ ಉಪಯೋಗ ಮಾಡಿಕೊಳ್ಳಿಕ್ಕೂ ಸಹ ವ್ಯವಸ್ಥೆಯನ್ನು ಮಾಡಿದೆ ಕೇಂದ್ರ ಸರ್ಕಾರ. ಹಾಗಾಗಿ ಅವರು ಯಾವುದು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಒಳ್ಳೇದು ಸರ್. ಈ ಒಂದು ಅಂತಾರಾಷ್ಟ್ರೀಯ ಬೀಜ ದಿವಸದ ಸಂದರ್ಭದಲ್ಲಿ ಈ ಬೀಜಗಳ ಮಹತ್ವ ಏನು, ಬೀಜಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರು ಹೇಗೆಲ್ಲ ಜಾಗೃತರಾಗಿರಬೇಕು ಅನ್ನುವಂತಹ ವಿಚಾರಗಳನ್ನು ಬಹಳ ವಿವರವಾಗಿ ತಿಳಿಸಿಕೊಟ್ರಿ. ಈ ಬೀಜಗಳಿಗೆ ಮತ್ತು ಬೀಜ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕೇಳುಗರು ತಮ್ಮನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 9444830046. ಇನ್ನೊಮ್ಮೆ ಹೇಳಿ ಸರ್ ಸಂಪರ್ಕ ಸಂಖ್ಯೆ. 9444830046. ಒಳ್ಳೇದು ಸರ್. ಬಹಳ ವಿವರವಾದಂತಹ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಂತಾರಾಷ್ಟ್ರೀಯ ಬೀಜಗಳ ದಿವಸದ ಸಂದರ್ಭದಲ್ಲಿ ಬೀಜದ ಮಹತ್ವ ಈ ಕುರಿತಂತೆ ಕೃಷಿ ವಿಜ್ಞಾನಿ ಡಾಕ್ಟರ್ ಎಸ್ಎನ್ ವಾಸುದೇವನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈಗ ಕೇಳೋಣ ಅಂತಾರಾಷ್ಟ್ರೀಯ ಬೀಜಗಳ ದಿವಸದ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಎಸ್ಪಿ ಪ್ರಶಸ್ತಿ ಅವರಿಂದ ಮಾಹಿತಿ. ಅಂತಾರಾಷ್ಟ್ರೀಯ ಬೀಜ ದಿನಾಚರಣೆಯನ್ನು ಪ್ರತಿ ವರ್ಷ ಏಪ್ರಿಲ್ 26ರಂದು ಆಚರಿಸಲ್ಪಡಲಾಗುತ್ತದೆ. ಈ ದಿನದಂದು ಪ್ರಮುಖವಾಗಿ ಪೇಟೆಂಟ್ ಮುಕ್ತ ಬೀಜಗಳು, ಸಾವಯವ ಆಹಾರ ಉತ್ಪಾದನೆ ಮತ್ತು ರೈತರ ಹಕ್ಕುಗಳನ್ನು ರಕ್ಷಿಸುವ ಕುರಿತಾಗಿ ಮಾಹಿತಿಯನ್ನು ನೀಡಲಾಗುತ್ತದೆ. ಈ ದಿನದ ಪ್ರಮುಖ ಉದ್ದೇಶವೇನೆಂದರೆ ಈ ದಿನದಂದು ಆಹಾರ ಭದ್ರತೆ, ಸುಸ್ಥಿರ ಕೃಷಿ ಪದ್ಧತಿಗಳು ಮತ್ತು ರೈತರ ಜೀವನೋಪಾಯಕ್ಕಾಗಿ ಬೀಜಗಳ ಮಹತ್ವವನ್ನು ಒತ್ತು ಹೇಳಲಾಗುತ್ತದೆ. ಈ ದಿನದಂದು ಪ್ರಮುಖವಾಗಿ 4 ಸಂದೇಶಗಳನ್ನು ಪ್ರತಿಪಾದಿಸಲಾಗುತ್ತದೆ. ಮೊದಲನೆಯದಾಗಿ ಪೇಟೆಂಟ್ ಮುಕ್ತ ಬೀಜಗಳು. ಈ ಪೇಟೆಂಟ್ ಮುಕ್ತ ಬೀಜಗಳು ಅಂದರೆ ರೈತರಿಗೆ ಮತ್ತು ಸಮುದಾಯಗಳಿಗೆ ಮುಕ್ತವಾಗಿ ಬೆಳೆಯಲು ಬೆಳೆಸಲು ಈ ಪೇಟೆಂಟ್ ಮುಕ್ತ ಬೀಜಗಳನ್ನು ಉಪಯೋಗಿಸಲಾಗುತ್ತದೆ. ಎರಡನೆಯದಾಗಿ ಸಾವಯವ ಆಹಾರದ ಉತ್ಪಾದನೆ ಅಂದರೆ ಪರಿಸರ ಸ್ನೇಹಿ ಆರೋಗ್ಯಕರ ಆಹಾರವನ್ನು ಉತ್ಪಾದನೆ ಮಾಡುವುದಕ್ಕೆ ಒತ್ತು ನೀಡಲಾಗುತ್ತದೆ. ಮೂರನೆಯದಾಗಿ ರೈತರ ಹಕ್ಕು. ರೈತರಿಗೆ ತಾವು ಇಚ್ಛೆಪಟ್ಟು ಬೆಳೆಸಲು ಯಾವುದೇ ರೀತಿಯ ಬೀಜಗಳು, ಮರುಬಳಕೆ ಮಾಡಲು ಬೀಜಗಳನ್ನು ಅನುವು ಮಾಡಿಕೊಡಲಾಗುತ್ತದೆ. ಮತ್ತು ಕೊನೆಯದಾಗಿ ಸುಸ್ಥಿರ ಕೃಷಿ. ಸಾಮಾಜಿಕ ಮತ್ತು ಪರಿಸರಕ್ಕೆ ಯಾವುದೇ ರೀತಿಯ ಹಾನಿಕಾರಕವಾಗದ ಕೃಷಿ ಪದ್ಧತಿಯನ್ನು ಪ್ರಚಾರ ಮಾಡುವುದಕ್ಕೆ ಈ ದಿನವನ್ನು ಅನುವು ಮಾಡಿಕೊಡಲಾಗುತ್ತದೆ. ಒಟ್ಟಾರೆ ಹೇಳುವುದಾದರೆ ಬೀಜಗಳು ನಮ್ಮ ಕೃಷಿಯ ಮೂಲಭೂತ ಅಂಶ. ಈ ದಿನದಂದು ಉತ್ತಮ ಗುಣಮಟ್ಟದ ಬೀಜಗಳು, ಅದರ ಲಭ್ಯತೆ, ಆಹಾರ ಉತ್ಪಾದನೆ ಮತ್ತು ಸಮುದಾಯದ ಕಲ್ಯಾಣವನ್ನು ಈ ದಿನದಂದು ಉತ್ತೇಜಿಸಲಾಗುತ್ತದೆ. ಪ್ರಮುಖವಾಗಿ ಮಣ್ಣುಗಳಿಂದ ಹರಡುವ ರೋಗಗಳಿಂದ ರಕ್ಷಿಸಲು, ಯಾವುದೇ ರೀತಿಯ ಉತ್ತಮವಾದ ಶಿಲೀಂದ್ರನಾಶಕವಾಗಲಿ ಕೀಟನಾಶಕವಾಗಲಿ ಇದರೊಂದಿಗೆ ಉಪಚರಣೆ ಮಾಡುವುದನ್ನು ಬೀಜೋಪಚಾರ ಎಂದು ಕರೆಯುತ್ತೇವೆ. ಪ್ರಮುಖವಾಗಿ ನಾವು ಈ ಬೀಜೋಪಚಾರವನ್ನು ಒಣಪುಡಿ ರೂಪದಲ್ಲಿ, ಹಸಿಪುಡಿ ರೂಪದಲ್ಲಿ, ಔಷಧದ ಕವಚದೊಂದಿಗೆ ಅಥವಾ ದ್ರಾವಣದಲ್ಲಿ ನೆನೆಸುವ ಮೂಲಕವಾಗಲಿ ಅಥವಾ ಸೂಕ್ಷ್ಮ ಹನಿ ರೂಪದಿಂದಲೂ ಮಾಡಬಹುದಾಗಿದೆ. ಪ್ರಮುಖವಾಗಿ ಶಿಲೀಂದ್ರನಾಶಕದ ಪುಡಿಯೊಂದಿಗೆ ಅಥವಾ ಶಿಲೀಂದ್ರನಾಶಕದ ಔಷಧದೊಂದಿಗೆ ನೆನೆಸುವುದರ ಮುಖಾಂತರ ನಾವು ಬೀಜೋಪಚಾರವನ್ನು ಮಾಡಬಹುದು. ಈ ಬೀಜೋಪಚಾರವನ್ನು ಮಾಡಬೇಕಾದರೆ ನಾವು ಕೆಲವೊಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಮೊದಲನೇದಾಗಿ, ಉತ್ತಮ ಶಿಲೀಂದ್ರನಾಶಕ ಅಥವಾ ಕೀಟನಾಶಕವನ್ನು ನಾವು ಉಪಯೋಗಿಸಬೇಕು. ಅದೇ ರೀತಿ ಈ ಬೀಜೋಪಚಾರಕ್ಕೆ ಸೂಕ್ತ ಪ್ರಮಾಣದಲ್ಲಿ ನಾವು ಶಿಲೀಂದ್ರನಾಶಕ ಕೀಟನಾಶಕಗಳನ್ನು ಉಪಯೋಗಿಸುವುದು ತುಂಬಾ ಉತ್ತಮ. ಮತ್ತು ಕೊನೆಯದಾಗಿ, ಅದು ಮುಖ್ಯವಾಗಿದ್ದು ಏನೆಂದರೆ, ಇತರೆ ಬೆಳೆಗಳಿಗೆ ಈ ಬೀಜೋಪಚಾರದಿಂದ ಯಾವುದೇ ರೀತಿಯ ದುಷ್ಪರಿಣಾಮವಾಗಬಾರದು. ಆದರೆ ಈ ಬೀಜೋಪಚಾರದಿಂದ ಅನೇಕ ಲಾಭಗಳಿದೆ. ಈ ಬೀಜೋಪಚಾರದಿಂದ ಅನೇಕ ರೀತಿಯ ರೋಗ ಮತ್ತು ಕೀಟಗಳನ್ನು ನಾವು ನಿವಾರಿಸಿಕೊಳ್ಳಬಹುದು, ಬೀಜದ ಕೊಳೆತವನ್ನು ನಿಯಂತ್ರಿಸಬಹುದು, ಅದೇ ರೀತಿ ಬೀಜದ ಮೊಳಕೆಯೊಡೆಯುವಿಕೆಯ ಪ್ರಮಾಣವನ್ನು ಹೆಚ್ಚಿಸಬಹುದು, ಅದರೊಂದಿಗೆ ಬೀಜವು ತನ್ನ ಸಂಗ್ರಹಣಾ ಶಕ್ತಿಯನ್ನು ಕೂಡ ಹೆಚ್ಚಿಸಿಕೊಳ್ಳುತ್ತದೆ, ಅದರೊಂದಿಗೆ ಬೀಜದ ಉತ್ಪಾದನೆ ಹೆಚ್ಚುತ್ತದೆ. ಇದರಿಂದ ರೈತನು ತನ್ನ ಆರ್ಥಿಕ ಬಲವನ್ನು ಸಹ ವೃದ್ಧಿಸಿಕೊಳ್ಳುತ್ತಾನೆ. ಮೊದಲು ಮತ್ತು ಅಗ್ರಗಣ್ಯವಾಗಿ ರೈತರು ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಉತ್ತಮ ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಇದರರ್ಥ ಬೀಜಗಳು ಏಕರೂಪವಾಗಿರಬೇಕು, ಸುಸ್ಥಿರವಾಗಿರಬೇಕು ಮತ್ತು ಯಾವುದೇ ರೀತಿಯ ಗೋಚರ ಹಾನಿಯಿಂದಾಗಲಿ ರೋಗ ಕೀಟಗಳಿಂದಾಗಲಿ ದೂರವಿರಬೇಕು. ರೈತರು ಬೀಜಗಳನ್ನು ಖರೀದಿ ಮಾಡುವಾಗ ಮೊದಲನೆಯದಾಗಿ ಮೊಳಕೆಯೊಡೆಯುವಿಕೆಯ ಪ್ರಮಾಣವನ್ನು ಪರಿಶೀಲಿಸಬೇಕು. ಉತ್ತಮ ಗುಣಮಟ್ಟದ ಬೀಜದಲ್ಲಿ ಮೊಳಕೆಯೊಡೆಯುವಿಕೆಯ ಪ್ರಮಾಣ ಶೇಕಡವಾರು ಇರುತ್ತದೆ. ಇದು ಯಶಸ್ವಿಯಾಗಿ ಮೊಳಕೆಯೊಡೆಯುತ್ತದೆ. ಈಗ ಸ್ಥಳೀಯ ಬೀಜಗಳ ಕುರಿತಾಗಿ ಮಾತನಾಡುವುದಾದರೆ, ಈ ಸ್ಥಳೀಯ ಬೀಜಗಳು ನಮ್ಮ ಕೃಷಿಯ ಬೆನ್ನೆಲುಬಿನಂತೆ. ನಮ್ಮ ಹವಾಮಾನ, ಮಣ್ಣು ಮತ್ತು ಜನರ ಅಗತ್ಯಕ್ಕನುಸಾರವಾಗಿ ಈ ಸ್ಥಳೀಯ ಬೀಜಗಳು ಹೊಂದಿಕೊಂಡಿರುತ್ತದೆ. ಪ್ರಸ್ತುತ ಕೃಷಿಯಲ್ಲಿ ಸ್ಥಳೀಯ ಬೀಜಗಳ ಮಹತ್ವವನ್ನು ನೋಡುವುದಾದರೆ, ಇತ್ತೀಚಿನ ದಿನಗಳಲ್ಲಿ ಮಳೆಯಿಂದ ಬರ ಮತ್ತು ಅತಿವೃಷ್ಟಿಗಳು ಹೆಚ್ಚಾಗುತ್ತಿದೆ. ಅದಕ್ಕಾಗಿ ಈ ಸ್ಥಳೀಯ ಬೀಜಗಳು ಈ ಎಲ್ಲಾ ಸವಾಲುಗಳನ್ನು ಎದುರಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಅದೇ ರೀತಿ ಈಗಿನ ಮತ್ತು ಮುಂದಿನ ನಮ್ಮ ಪರಿಸರದ ಪರಿಸ್ಥಿತಿಗಳಿಗೂ ಈ ಸ್ಥಳೀಯ ಬೀಜಗಳು ಹೊಂದಿಕೊಂಡಿರುತ್ತದೆ. ಆದರೆ ಸ್ಥಳೀಯ ಬೀಜಗಳಿಗೆ ಒಂದು ದೊಡ್ಡ ಸವಾಲೆಂದರೆ ಅದು ಹೈಬ್ರಿಡ್ ತಳಿಗಳು. ಈ ಹೈಬ್ರಿಡ್ ತಳಿಗಳು ಅಲ್ಪ ಅವಧಿಯಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ನೀಡಿದರೂ ಕೂಡ ಈ ಹೈಬ್ರಿಡ್ ತಳಿಗಳಿಗೆ ರಸಗೊಬ್ಬರದ ಮತ್ತು ಕೀಟನಾಶಕದ ಒಳಹರಿವಿನ ಹೆಚ್ಚಿನ ಅಗತ್ಯವಿರುತ್ತದೆ. ಅದರೊಂದಿಗೆ ಹೈಬ್ರಿಡ್ ತಳಿಗಳು ಬಾಹ್ಯ ಮೂಲಗಳ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ಹೊಂದಿರುತ್ತದೆ. ಈಗ ಬೀಜ ಅನುವಂಶಿಕತೆಯ ಕುರಿತಾಗಿ ಮಾತಾಡುವುದಾದರೆ, ತಲತಲಾಂತರದಿಂದ ರೈತರು ತಮ್ಮ ಪರಿಸ್ಥಿತಿಗಳಲ್ಲಿ ಅಂದರೆ ಸ್ಥಳೀಯ ಪರಿಸ್ಥಿತಿಗಳಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಮತ್ತು ಗೋಚರ ಲಕ್ಷಣಗಳ ಆಧಾರದ ಮೇಲೆ ಬೀಜಗಳನ್ನು ಆಯ್ಕೆ ಮಾಡುತ್ತಾರೆ. ಆದರೆ ಕಾಲಾನಂತರದಲ್ಲಿ ಆ ಅನುವಂಶಿಕತೆ ವಿಜ್ಞಾನವಾಗಿ ಬದಲಾಗಿದೆ. ಇದರಿಂದಾಗಿ ಆಧುನಿಕತೆಯಲ್ಲಿ ಹೆಚ್ಚಿನ ಇಳುವರಿ, ಹೆಚ್ಚಿನ ಸ್ಥಿತಿಸ್ಥಾಪಕತೆ ಮತ್ತು ಹೆಚ್ಚಿನ ಪೌಷ್ಟಿಕಾಂಶವುಳ್ಳ ಆಹಾರದ ಮತ್ತು ತಳಿಗಳ ಉತ್ಪಾದನೆಯಾಗುವ ಅಗತ್ಯತೆ ಇದೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಎಂದರೆ ಅದು ರಾಗಿ ಮತ್ತು ಶೇಂಗಾ ತಳಿಗಳು. ಇದರಲ್ಲಿ ಇನ್ನೊಂದು ಅಂಶವೇನೆಂದರೆ ಅದು ಕುಲಾಂತರ ತಳಿಗಳು. ಇನ್ನುಳಿದ ಬೆಳೆಗಳು ಅಂದರೆ ಮೆಕ್ಕೆಜೋಳದಲ್ಲಿ ಈ ಕುಲಾಂತರ ತಳಿಗಳನ್ನು ಬೆಳೆಸುತ್ತಾರೆ. ಆದರೆ ಈ ಕುಲಾಂತರ ತಳಿಗಳನ್ನು ಜೈವಿಕ ತಂತ್ರಜ್ಞಾನದಿಂದ ಸಸ್ಯದ ವಂಶವಾಹಿಯಿಂದ ತಯಾರಿಸಲ್ಪಡುತ್ತಿದೆ. ಆದರೆ ಈ ಕುಲಾಂತರ ತಳಿಗಳನ್ನು ಅನೇಕ ದೇಶಗಳಲ್ಲಿ ನಿಷೇಧ ಮಾಡಲಾಗಿದೆ. ಏಕೆಂದರೆ ಇದು ಪರಿಸರ ಹಾನಿಯಾಗುತ್ತದೆ ಮತ್ತು ಜೀವ ವೈವಿಧ್ಯದ ಹಾನಿಗೆ ಅಥವಾ ನಾಶಕ್ಕೆ ದಾರಿಯಾಗುತ್ತದೆ. ಅನೇಕ ರೈತರು ಬೀಜಗಳನ್ನು ತೆರೆದ ಪಾತ್ರೆಗಳಲ್ಲಿ ಸಂಗ್ರಹಿಸುತ್ತಾರೆ. ಇದರಿಂದಾಗಿ ಬೀಜಗಳು ಹಾಳಾಗಿ ಹೋಗುತ್ತದೆ. ಇದರಿಂದಾಗಿ ಬೀಜದ ಮೊಳಕೆಯೊಡೆಯುವಿಕೆಯ ಪ್ರಮಾಣ ಕ್ಷೀಣಿಸುತ್ತದೆ. ಆದ್ದರಿಂದ ರೈತರು ಬೀಜಗಳನ್ನು ತಂಪಾದ, ಸ್ವಚ್ಛವಾದ ಮತ್ತು ಕತ್ತಲೆಯ ಪರಿಸರದಲ್ಲಿ ಸಂಗ್ರಹಿಸಬೇಕಾಗುತ್ತದೆ. ಬೀಜ ಸಂರಕ್ಷಣೆಯಲ್ಲಿ ಮೊದಲ ಪದ್ಧತಿ ಎಂದರೆ ಅದು ಮಣ್ಣು ಕಟ್ಟುವುದು. ಈ ಮಣ್ಣು ಕಟ್ಟುವುದು ಪದ್ಧತಿಯನ್ನು ಮೊದಲಿಗೆ ನಾವು ಕೆಂಪಾದ ಮಣ್ಣನ್ನು ನೀರಲ್ಲಿ ಬೆರೆಸಿ ಅದಕ್ಕೆ ಬೀಜವನ್ನು ಮಿಶ್ರಿತ ಮಾಡಿಕೊಂಡು ನಂತರ ಅದನ್ನು ನೆರಳಿನಲ್ಲಿ ನೆನೆ ಹಾಕಬಹುದು. ಎರಡನೆಯದಾಗಿ ಸೊಪ್ಪನ್ನು ಬೆರೆಸುವುದು. ಈ ಹುಳಗಳಿಗೆ ನಾವು ಬೇವಿನ ಸೊಪ್ಪು, ಲಕ್ಕಿ ಸೊಪ್ಪು, ಕಳಗೊಂಡೆ ಸೊಪ್ಪು ಇವುಗಳನ್ನು ನೆರಳಿನಲ್ಲಿ ಒಣಗಿಸಿ ಅನಂತರ ಬೀಜಗಳೊಂದಿಗೆ ಮಿಶ್ರಣ ಮಾಡುವುದರ ಮೂಲಕ ಹುಳಗಳ ಕಾಟವನ್ನು ನಿಯಂತ್ರಿಸಬಹುದು. ಮೂರನೆಯದಾಗಿ ಹರಳು ಪುಡಿ ಮಿಶ್ರಣ. ಈ ಅವರೆ ಬೆಳೆಗಳನ್ನು ನಾವು ಬಿಸಿಲಿನಲ್ಲಿ ಒಣಹಾಕಿ ನಂತರ ಆ ಹರಳುಗಳನ್ನು ಮಿಶ್ರಣ ಮಾಡಿ ಪುಡಿ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಬಿಸಿಲಿಗಿಡಬೇಕು. ತದನಂತರ ಈ ಪುಡಿಯನ್ನು ಬೀಜಗಳೊಂದಿಗೆ ಬೆರೆಸುವುದರ ಮೂಲಕ ನಾವು ಬೀಜದ ಸಂಗ್ರಹಣೆಯನ್ನು ಉತ್ತಮವಾಗಿ ಮಾಡಬಹುದು. ನಾಲ್ಕನೆಯದಾಗಿ ಮರಳು ಮಿಶ್ರಣ. ಇದನ್ನು ಮಣ್ಣಿನ ಮಡಿಕೆಯಲ್ಲಿ ಮಾಡುತ್ತಾರೆ. ಈ ಮಣ್ಣಿನ ಮಡಿಕೆಯಲ್ಲಿ ಒಂದು ಪದರ ಮರಳು, ಅಂದರೆ ಒಣ ಮರುಳಾಗಿರಬೇಕು, ಅನಂತರ ಇನ್ನೊಂದು ಪದರ ಬೀಜಗಳು. ಹೀಗೆಯೇ ನಾಲ್ಕರಿಂದ ಐದು ಪದರದಷ್ಟು ನಾವು ಒಂದು ಮಡಿಕೆಯಲ್ಲಿ ತುಂಬಿಸಿ ಇಟ್ಟರೆ ಬೀಜದ ಸಂಗ್ರಹಣೆಯನ್ನು ಉತ್ತಮವಾಗಿ ಮಾಡಬಹುದಾಗಿದೆ. ಈಗ ಕೃಷಿ ಪರಿಕರಗಳ ಬಗ್ಗೆ ಮಾತನಾಡುವುದಾದರೆ, ಈ ಕೃಷಿ ಪರಿಕರಗಳು ಸಕಾರಾತ್ಮಕವಾಗಿರಬಹುದು ಅಥವಾ ನಕಾರಾತ್ಮಕವೂ ಆಗಿರಬಹುದು. ಕೃಷಿ ಪರಿಕರಗಳಿಂದ ಸಕಾರಾತ್ಮಕ ಪರಿಣಾಮಗಳೆಂದರೆ ಬೀಜದ ಬೆಳೆಯುವಿಕೆ ಮತ್ತು ಕಾಳಜಿಯ ಮಟ್ಟವನ್ನು ನಾವು ಹೆಚ್ಚಿಸಬಹುದು. ಇದರಿಂದ ಉತ್ಪಾದನೆಯೂ ಹೆಚ್ಚಳವಾಗುತ್ತದೆ. ಅದೇ ರೀತಿ ಉತ್ತಮ ಗುಣಮಟ್ಟದ ಬೀಜಗಳಿಗೆ ಹೆಚ್ಚಿನ ಬೇಡಿಕೆ ಈಗ ಮಾರುಕಟ್ಟೆಯಲ್ಲಿರುವುದರಿಂದ ರೈತರು ಉತ್ತಮ ಗುಣಮಟ್ಟದ ಬೀಜವನ್ನು ಮಾರಾಟ ಮಾಡಿದರೆ ತಮ್ಮ ಆರ್ಥಿಕ ಅಭಿವೃದ್ಧಿ ಕೂಡ ಆಗುತ್ತದೆ. ಅದೇ ರೀತಿ ನೂತನ ತಂತ್ರಜ್ಞಾನದಿಂದ ಈಗ ರೈತರು ತಮಗೆ ಬೇಕಾಗಿರುವ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ಇದರಿಂದ ಸಮಯದ ಉಳಿತಾಯ ಕೂಡ ಆಗುತ್ತಿದೆ. ಆದರೆ ಕೃಷಿ ಪರಿಕರಗಳಿಂದ ನಕಾರಾತ್ಮಕ ಪರಿಣಾಮಗಳು ಕೂಡ ಇದೆ. ರೈತರು ಈ ಉತ್ತಮ ಪರಿಕರಗಳನ್ನು ಖರೀದಿಸಲು ಹೆಚ್ಚಿನ ಹಣ ಹೂಡಿಕೆ ಮಾಡುತ್ತಾರೆ ಅಥವಾ ತಮ್ಮ ಕೃಷಿ ಪದ್ಧತಿಗಳಲ್ಲಿ ಬದಲಾವಣೆಯನ್ನು ತರುತ್ತಾರೆ. ಇದರಿಂದಾಗಿ ಪರಿಸರಕ್ಕೂ ತುಂಬಾ ಹಾನಿಕಾರಕವಾಗುತ್ತದೆ ಮತ್ತು ತಂತ್ರಜ್ಞಾನದಿಂದ ಹೆಚ್ಚು ಜಾಗೃತೆ ಇರುವುದು ತುಂಬಾ ಅವಶ್ಯಕತೆ ಇರುತ್ತದೆ. ಅದೇ ರೀತಿ ರೈತರು ಬೀಜಗಳನ್ನು ಖರೀದಿ ಮಾಡುವಾಗ ಆ ಬೀಜದ ಮೇಲಿನ ಚೀಟಿ, ಅಂದರೆ ಲೇಬಲ್ನ ಮೇಲೆ ಮೊಳಕೆಯೊಡೆಯುವಿಕೆಯ ಪ್ರಮಾಣ, ಲಾಟ್ ನಂಬರ್, ತಳಿಯ ಹೆಸರು ಇವುಗಳನ್ನು ಸೂಕ್ಷ್ಮವಾಗಿ ಗಮನಿಸುವ ಅವಶ್ಯಕತೆ ತುಂಬಾನೇ ಇದೆ. ರೈತರು ಬೀಜಗಳನ್ನು ಖರೀದಿಸುವಾಗ ಪ್ರಮುಖವಾಗಿ ಉತ್ತಮ ಗುಣಮಟ್ಟದ ಬೀಜವನ್ನು ಖರೀದಿಸಬೇಕು. ಅದರೊಂದಿಗೆ ಬೀಜಗಳು ಪ್ರಮಾಣಿತವಾಗಿದೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳಬೇಕು. ಇದರೊಂದಿಗೆ ಬೀಜದ ಕುರಿತ ಸ್ಪಷ್ಟ ಸತ್ಯವಾದ ಮಾಹಿತಿಯನ್ನು ಕಳೆಹಾಕಬೇಕು. ರೈತರು ಬೀಜ ಪ್ರಮಾಣೀಕರಣದ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದು ತುಂಬಾ ಅಗತ್ಯ. ಈ ಬೀಜ ಪ್ರಮಾಣೀಕರಣ ಎನ್ನುವುದು ವ್ಯವಸ್ಥಿತವಾದ ಕಾನೂನುಬದ್ಧವಾದ ಪ್ರಕ್ರಿಯೆಯಾಗಿದೆ. ಈ ಬೀಜ ಪ್ರಮಾಣೀಕರಣ ಕುರಿತಾಗಿ ಮೂರು ಬೀಜ ವಿಂಗಡಣೆ ಇದೆ. ಅದರಲ್ಲಿ ಮೊದಲನೆಯದ್ದು ತಳಿವರ್ಧಕ ಬೀಜ, ಎರಡನೆಯದ್ದು ಮೂಲ ಬೀಜ ಮತ್ತು ಮೂರನೆಯದ್ದು ಪ್ರಮಾಣಿತ ಬೀಜ. ತಳಿವರ್ಧಕ ಬೀಜಗಳು ನೇರವಾಗಿ ಸಸ್ಯದ ಕಾಂಡದಿಂದ ಉತ್ಪಾದಿಸಲ್ಪಡಲಾಗುತ್ತದೆ. ಈ ತಳಿವರ್ಧಕ ಬೀಜದ ಚೀಟಿಯ ಬಣ್ಣ ಬಂಗಾರದ ಹಳದಿಯಾಗಿರುತ್ತದೆ. ಇನ್ನು ಎರಡನೆಯದಾಗಿ ಮೂಲ ಬೀಜಗಳು. ಈ ಮೂಲ ಬೀಜಗಳನ್ನು ಈ ತಳಿವರ್ಧಕ ಬೀಜಗಳಿಂದಲೇ ಉತ್ಪಾದಿಸಲಾಗುತ್ತಿದೆ. ಈ ತಳಿವರ್ಧಕ ಬೀಜಗಳ ಬಣ್ಣವು ಬಿಳಿಯಾಗಿರುತ್ತದೆ. ನಂತರ ಪ್ರಮಾಣಿತ ಬೀಜ. ಈ ಪ್ರಮಾಣಿತ ಬೀಜದ ಚೀಟಿಯ ಬಣ್ಣ ನೀಲಿಯಾಗಿರುತ್ತದೆ. ಇನ್ನು ಬೀಜ ಸಂಸ್ಕರಣೆಯ ಬಗ್ಗೆ ಮಾತನಾಡುವುದಾದರೆ, ಬೀಜ ಸಂಸ್ಕರಣೆಯು ಸುಲಭವಾಗಿ ಹೇಳುವುದಾದರೆ ಸುಧಾರಿತವಾದ ವಿಧಾನಗಳಿಂದ ಬೀಜಗಳನ್ನು ಸಂಸ್ಕರಿಸುವುದು, ಅಂದರೆ ಬೀಜಗಳ ಉತ್ಪಾದನೆ ಹೆಚ್ಚಿಸುವುದು, ಬೆಳವಣಿಗೆ ಹೆಚ್ಚಿಸುವುದು ಮತ್ತು ಗುಣಮಟ್ಟವನ್ನು ಹೆಚ್ಚಿಸುವುದು. ಮೊದಲಿಗೆ ನಾವು ಉತ್ತಮ ಗುಣಮಟ್ಟದ ಬೀಜವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ತದನಂತರ ಯಾವುದೇ ರೀತಿಯ ಗೋಚರ ಹಾನಿಯಾಗಲಿ ಮತ್ತು ಅಶುದ್ಧತೆಗಳನ್ನು ಶುದ್ಧೀಕರಿಸಿಕೊಳ್ಳಬೇಕು. ತದನಂತರ ನಾವು ಎಲ್ಲಾ ಸವಲತ್ತುಗಳನ್ನು ಕೊಡುತ್ತಾ ಆ ಬೆಳೆಯನ್ನು ಬೆಳೆದುಕೊಳ್ಳಬೇಕು. ಕೊನೆಯದಾಗಿ ನಾವು ಆ ಬೆಳೆಯನ್ನು ಬೆಳೆದು ಬೀಜಗಳನ್ನು ಸಂಗ್ರಹಿಸಿಕೊಂಡು ಮತ್ತು ಗುಣಮಟ್ಟವನ್ನು ಕಾಪಾಡಿಕೊಳ್ಳಬೇಕು. ಈ ಬೀಜ ಸಂಸ್ಕರಣೆಯಿಂದ ಉತ್ತಮ ಬೆಳವಣಿಗೆಯಾಗುತ್ತದೆ, ಹೆಚ್ಚಿನ ಉತ್ಪಾದನೆಯನ್ನು ಪಡೆದುಕೊಳ್ಳಬಹುದು, ಅದೇ ರೀತಿ ಕಡಿಮೆ ರೋಗ ಮತ್ತು ಕೀಟದ ಸಮಸ್ಯೆ ಇರುತ್ತದೆ. ಇನ್ನು ಈ ಸೀಡ್ ಬ್ಯಾಂಕ್ ಕುರಿತಾಗಿ ಮಾತನಾಡುವುದಾದರೆ, ರೈತರಿಗೆ ತಮ್ಮ ಬಿತ್ತನೆಯ ಸಮಯದಲ್ಲಿ ಸೀಡ್ ಬ್ಯಾಂಕ್ಗಳಿಂದ ಬೀಜಗಳನ್ನು ಪಡೆಯಬಹುದು ಮತ್ತು ಕಟಾವಿನ ನಂತರ ಆ ಬೀಜಗಳನ್ನು ಹಿಂಪಡೆಯಲಾಗುತ್ತದೆ. ಈ ಸೀಡ್ ಬ್ಯಾಂಕ್ಗಳಿಂದ ರೈತರು ಯಾವುದೇ ರೀತಿಯ ಬೀಜಗಳನ್ನು ಪಡೆದುಕೊಳ್ಳಬೇಕಾದರೆ ಅದನ್ನು ಮೊದಲಿಗೆ ದಾಖಲಾತಿ ಮಾಡಿಕೊಳ್ಳಬೇಕಾಗುತ್ತದೆ. ಈ ಸೀಡ್ ಬ್ಯಾಂಕ್ಗಳಲ್ಲಿ ಮುಖ್ಯವಾಗಿ ದೇಸಿ ತಳಿಗಳನ್ನು ಮಾತ್ರ ಶೇಖರಣೆ ಮಾಡಲಾಗುತ್ತದೆ, ಆದರೆ ಹೈಬ್ರಿಡ್ ತಳಿಗಳನ್ನು ಶೇಖರಣೆ ಮಾಡಲಾಗದು. ಈ ದೇಸಿ ತಳಿಗಳ ಬಗ್ಗೆ ಮಾತನಾಡುವುದಾದರೆ, ಈ ದೇಸಿ ತಳಿಗಳು ಪ್ರಮುಖವಾಗಿ ಎಲ್ಲಾ ಹವಾಮಾನದಲ್ಲೂ ಹೊಂದಿಕೊಂಡಿರುತ್ತದೆ, ಆದರೆ ಈ ಹೈಬ್ರಿಡ್ ತಳಿಗಳು ಹಾಗಲ್ಲ. ಅದು ಮಳೆ ಸಿಗದೆ ಹೋದರೆ